ಆಕಾಶವಾಣಿ ಮಡಿಕೇರಿ, ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬಂದದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರದ ಕುಯ್ಯಮುಡಿ ಗಣೇಶ್, ಬುತ್ತಯ್ಯ, ಚಂದನ್ ಹಾಗೂ ಚೇತನ್ ಅವರೊಂದಿಗೆ ಸಂದರ್ಶನವೊಂದ ಕೇಳೋಣ. ಸೋಮರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಗ್ರಾಮದ ಕುಯ್ಯಮುಡಿ ಗಣೇಶ್ ಉತ್ತಯ್ಯ ಅವರ ಜೊತೆಗೆ ಅವರ ಕೃಷಿ ಬೆಳವಣಿಗೆ ಕುರಿತಂತೆ ಮಾತನಾಡುತ್ತಿದ್ದೀವಿ ಶ್ರೋತೃಗಳೇ. ಅವರು ಅವರ ಶ್ರೀಮತಿ ಮತ್ತು ಮಕ್ಕಳು ಸೇರಿಕೊಂಡು ಅರ್ಥಪೂರ್ಣವಾಗಿ ಕೃಷಿಯಲ್ಲಿ ತೊಡಸಿಕೊಂಡಿರೋದನ್ನ ನಾವು ಕೇಳಿದ್ವಿ. ಉತ್ತಯ್ಯನವರೇ ನಮಸ್ಕಾರ. ಸರ್ ಹೇಳಿ, ತಾವು ಏನು ಓದಿದ್ದು? ನಮ್ದು ಅವಾಗ SLC ಸರ್. ಎಷ್ಟು ವಯಸ್ಸು ತಮ್ದೀಗ? 62 ವರ್ಷ. ಅಂದ್ರೆ ನೀವೇನು ಹೊರಗಡೆ ಬೇರೆ ಬೇರೆ ಉದ್ಯೋಗಕ್ಕಂತ ಹೋಗ್ಲಿಲ್ವಾ, ಅಥವಾ ಏನಾದ್ರೂ ಮಾಡಿ ಕೃಷಿಗೆ ಬಂದ್ರೆ ಹೇಗೆ? ಉದ್ಯೋಗ ಅಂದ್ರೆ ತೋಟದಲ್ಲಿ ರೈತರ ಕೆಲಸ ಇದು ಮಾಡಿದೆ ಫಸ್ಟ್ ಅಲ್ಲಿ. ಅದು ಬೇಡ ಅಂತೇಳಿ ಹಾಗೆ ಕೃಷಿಗೆ ಇದು ಮಾಡ್ಕೊಂಡು. ಆಲೂರು ಸಿದ್ದಾಪುರದಲ್ಲಿ ನೀವು ಜಮೀನ್ ಮಾಡ್ತಾ ಇದ್ರಲ್ಲ, ನಿಮ್ಮ ತಂದೆಯವ್ರು ಮಾಡಿದ್ದ ಅಥವಾ ನೀವು ಮಾಡಿದ್ದ ಹೇಗೆ? ತಂದೆಯವರು ಮಾಡಿದ್ರು ಸರ್, ನಾವು ಸ್ವಲ್ಪ ತಗೊಂಡಿದೀವಿ. ತಂದೆಯವರೇ ಬಂದು ಇಲ್ಲಿ ಸೆಟ್ಲ್ ಆಗಿದ್ದು. ತಂದೆ ತಾಯಿ ಕೃಷಿಕರಾಗಿದ್ರು. ಹೌದು. ನೀವು ಕೈ ಜೋಡಿಸಿ ಆಮೇಲೆ ಮತ್ತಷ್ಟು ಜಮೀನನ್ನ ತೆಗೆದುಕೊಂಡ್ರಿ? ಹೌದು ಸರ್. ನೀವು ಚಿಕ್ಕವರಿದ್ದಾಗ ಕೃಷಿಗೆ ಬಂದಾಗ ಎಷ್ಟಿತ್ತು ಜಮೀನು? ಜಮೀನು ಅದೇ ಜಮೀನು ಸರ್, ಆದ್ರೆ ಈಗ ನಾವು ಮೂರ್ ಜನ ಅಣ್ಣ ತಮ್ಮದಿರು, ಅದು ಡಿವೈಡ್ ಮಾಡ್ಕೊಂಡು 8 ಎಕರೆ ಬಂದಿತ್ತು. ಒಂದ್ 2 ಎಕರೆ ಹೊಸದಾಗಿ ನಾವು ಸ್ವಂತದಲ್ಲಿ ತಗೊಂಡಿದೀವಿ. ಓಹೋ. ಏನೇನು ಬೆಳಿತಾ ಇದೀರಿ ಹೇಳಿ? ಜೋಳ, ಶುಂಠಿ ಎಲ್ಲ ಬೆಳಿತೀವಿ, ಹೈನುಗಾರಿಕೆ ಮೈನ್. ಓಹೋ. ಕಾಫಿನೂ ಇದೆ ಅಲ್ವಾ? ಹೌದು ಸರ್, ಕಾಫಿನೂ ಇದೆ, ಅಡಿಕೆ ಇದೆ. ಯಾವ್ದು ಕಾಫಿ? ಕಾಫಿ ಸೆಲೆಕ್ಷನ್ ಸರ್. ಎಷ್ಟು ವರ್ಷ ಆಯ್ತು ಹಾಕಿ? ಹಾಕಿ ಒಂದು 15-20 ವರ್ಷ. ಫಸಲು ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿದೆ ಸರ್. ಕಾಫಿ ಜೊತೆಗೆ ಅಡಿಕೆ ತೆಂಗು ಇದೆಯಾ ಅಥವಾ ಅಡಿಕೆನೆ ಪ್ರತ್ಯೇಕವಾಗಿ ಹಾಕಿದೆ? ಅಡಿಕೆ 2 ಎಕರೆ ಇದೆ. 100 ತೆಂಗಿನ ಮರ ಹಾಕಿದೀವಿ, ಫಸಲು ಬರ್ತಾ ಇದೆ. ಅಡಿಕೆ ಜೊತೆಗೆ ಕಾಫಿನೂ ಬೆಳೆದಿರಾ? ಕಾಫಿ ಇದೆ ಸರ್. ಮತ್ತೆ ತೆಂಗನ್ನು ಅಡಿಕೆ ಜೊತೆಗೆ ಇದೆಯಾ ಅಥವಾ ಅದು ಪ್ರತ್ಯೇಕವಾಗಿದೆಯಾ? ತೆಂಗು ಸಪರೇಟ್ ಸರ್, ಸ್ವಲ್ಪ ದೂರಕ್ಕೆ ತೆಂಗಿನ ಮರ ಹಾಕಿ ಅದರೊಳಗೆ ದನಗಳೆಲ್ಲ ಓಡಾಡ್ಲಿಕ್ಕೆ ಬಿಡ್ತೀವಿ. ಓಹೋ. ಹಾಗೆ ಅಡಿಕೆನೂ ಫಸಲು ಬರ್ತಾ ಇದೆ, ತೆಂಗನೂ ಫಸಲು ಬರ್ತಾ ಇದೆಯಾ, ಆಮೇಲೆ ಕಾಫಿನೂ ಬರ್ತಾ ಇದೆ ಅಲ್ವಾ? ಎಲ್ಲ ಬರ್ತಾ ಇದೆ. ಎಲ್ಲ ನೀವೇ ಹಾಕಿದ್ದು? ಎಲ್ಲ ನಾವೇ ಸ್ವಂತ ಮಾಡಿದ್ದು. ಜೊತೆಗೆ ಹಸುಗಳನ್ನ ಇಟ್ಕೊಂಡಿದ್ರಿ, ಎಷ್ಟು ಹಸುಗಳಿದಾವೆ, ಎಂತೆಂತ ಹೇಳಿ? ಹಸುಗಳು 25 ಇದಾವೆ ಸರ್ ಒಟ್ಟಿಗೆ. ಓಹೋ. ಅದರಲ್ಲಿ ಹಾಲು ಕರೆಯ ಒಂದು 10 ಇದಾವೆ ಈಗ. ಹೆಚ್ಚಕ್ಕೆ ಒಂದು 5, ಜರ್ಸಿ ಒಂದು 5, ಇನ್ನು ಕರುಗಳು ಒಂದು ಕಡಸುಗಳು ಅಂತೇಳಿ ಎಲ್ಲಾಗಿ ಒಂದು 25 ಜನ ಇದಾವೆ. ಎಲ್ಲ ನಿಮ್ಮಲ್ಲೇ ಹುಟ್ಟಿದ್ದ ಅಥವಾ ತಂದಿದ್ದ? ಎಲ್ಲ ಹುಟ್ಟಿದೆ ಸರ್, ಫಸ್ಟ್ ಅಲ್ಲಿ ಒಂದು 10-15 ವರ್ಷದಿಂದ ಎಲ್ಲ ಹೊರಗಡೆ ತಂದ ಸ್ವಲ್ಪ. ಅವರ ತಳಿಗಳೇ ಈಗ ಮನೇಲಿ ಉತ್ಪತ್ತಿ ಆಗಿದ್ದು. ಒಂದು ಎರಡನ್ನ ಸಾಕ್ಲಿಕ್ಕೆ ಶುರು ಮಾಡಿದ್ರಿ, ಆಮೇಲೆ ನಿಮ್ಮಲ್ಲೇ ಹುಟ್ಟಿದವೆ, ಆಮೇಲೆ ಕೆಲವೊಂದನ್ನ ಕೊಟ್ಟಿರ್ಬೋದು ಅಲ್ವಾ ನೀವು? ಹೌದು ಸರ್, ಸಾಕ್ತಾ ಇದೀವಿ, ಜಾಸ್ತಿ ಆದ್ರೆ ಹೊರಗಡೆ ಕೊಡ್ತೀವಿ. 25 ಹಸುಗಳನ್ನ ಇಟ್ಕೊಂಡಿದ್ರೆ ಅದರಲ್ಲಿ 10 ಹಾಲು ಇಣ್ತದವೆ, ಇನ್ನು ಕರುಗಳು ಕಡಸುಗಳಿದಾವೆ. ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗಿ ಸರ್, ಅದಕ್ಕೆ ಜಾಸ್ತಿ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ಮತ್ತೆ ನಾವು ಹೊರಗಡೆ ಜನ ಸೇರ್ಸಲ್ಲ, ನಾವೇ ಸ್ವಂತ ಇಬ್ರು ಮಗದಿದ್ದಾರೆ, ಸೊಸೆಯರ್ ಇಬ್ರಿದ್ದಾರೆ, ನಾನು ನನ್ನ ಮಿಸ್ಸಸ್ ಒಟ್ಟಿಗೆ ಆರ್ ಜನ ಸ್ವಂತ ದುಡಿಮೆನೆ ಮಾಡ್ತಾ ಇರೋದು ಮನೇಲಿ. ಆರ್ ಜನ ದುಡಿದ್ರೆ ಎಷ್ಟೊಂದು ಕೆಲ್ಸಗಳಾಗ್ತವಲ್ವಾ? ಅದೇ ಸರ್, ನಾವು ಹೈನುಗಾರಿಕೆಗಾಗಿ ಹೊರಗಡೆ ಜನ ಸೇರ್ಸಲ್ಲ, ಅದು ಸರಿ ಬರೋದಿಲ್ಲ. ಒಂದಿವಸ ಬಂದ್ರೆ ಒಂದಿವಸ ಬರಲ್ಲ, ಹಾಗಾಗಿ ದನಗಳಿಗೆ ಕಾಯಂ ಜನ ಬೇಕೇ ಬೇಕು. ಬಾಕಿ ಕೆಲಸ ಆದ್ರೆ ಇವತ್ತಲ್ಲ ನಾಳೆ ಅನ್ಬಹುದು, ಹೈನುಗಾರಿಕೆ ಅವತ್ತಿಂದ ಅವತ್ತು ಆಗ್ಲೇ ಸರ್. ಏನೇನ್ ಕೆಲಸ ಮಾಡ್ತೀರಿ ತಪ್ಪದೆ? ನಾವು ಸ್ವಲ್ಪ ಜೋಳ ಹಾಕ್ತೀವಿ, ಮೆಕ್ಕೆಜೋಳ ಅಂತ ಹೇಳ್ತಾರೆ, ಮತ್ತೆ ಶುಂಠಿ ಹಾಕ್ತೀವಿ, ಮತ್ತೆ ಇನ್ನು ಇದೆ ಮನೆ ಕೆಲಸ, ಸ್ವಲ್ಪ ಕಾಪಿದು ಅಡಿಕೆದು ಅದ್ ಕೆಲಸ ಮಾಡ್ಕೊಳ್ತೀವಿ. ನಮಗೆ ದಿವಸದಲ್ಲಿ ಒಂದು 10 ಗಂಟೆ ಕೆಲಸ ದನಗಳದೇ ಕುರಿಗಳದೇ ಆಗುತ್ತೆ. ಹೌದಾ? ಒಂದ್ 2-3 ಗಂಟೆ ಬೇರೆ ಕೆಲಸ ಮಾಡ್ತೀವಿ ಅಷ್ಟೇ. ಓಹೋ, ಅಷ್ಟೊಂದು ಕೆಲಸ ಆಗ್ತದ? ಕೆಲಸ ಆಗ್ತದೆ ಸರ್, ಅವು ಎಲ್ಲ ಮೈ ತೊಳೆಯೋದು ಮಾಡೋದು, ಅದಕ್ಕೆಲ್ಲ ಮೇವು ತಂದು ಕಟ್ ಮಾಡಿ ಹಾಕೋದು, ಎಲ್ಲ ಮಿಷಿನ್ ಅಲ್ಲಿ ಮೇವು ಕಟ್ ಮಾಡೋದು. ಓಹೋ, ಎಷ್ಟು ಮಿಷಿನ್ಗಳನ್ನ ಇಟ್ಕೊಂಡಿದ್ದೀರಿ? ಹುಲ್ ಕಟ್ ಮಾಡ್ಲಿಕ್ಕೆ ಒಂದಿದೆ ಸರ್, ಆಮೇಲೆ ಹಾಲು ಕರೀಲಿಕ್ಕೆ ಒಂದ್ ಮಿಷಿನ್ ಇದೆ. ಹಾಲು ಕರಿಯೋದೆಲ್ಲ ಮಿಷಿನ್ ಅಲ್ಲಿ. ಕೈಲೇನ್ ಕರಿಯಲ್ಲ? ಕರಿಬೇಕು ಸರ್, ಮತ್ತೆ ಲಾಸ್ಟಿಗೆ ಒಂದ್ ಸ್ವಲ್ಪ ಕರಿಲೇಬೇಕಾಗುತ್ತೆ, ಆದ್ರೆ ಮಿಷಿನ್ ಅಲ್ಲಿ ಜಾಸ್ತಿ ಅಂದ್ರೆ ಮಿಷಿನ್ ಆದ್ರೆ ಬೇಗ ಆಗುತ್ತೆ. ಒಂದ್ ಹತ್ತಿಗೆ ಒಂದು 5-7 ನಿಮಿಷದಲ್ಲಿ ಆಗುತ್ತೆ ಮಿಷಿನ್ ಆದ್ರೆ. ಕೈಲಾದ್ರೆ ಹೆಚ್ಚು ಕಮ್ಮಿ 1/2 ಗಂಟೆ ಮೇಲೆ ಬೇಕಾಗುತ್ತೆ. ಮಿಷಿನ್ ತಂದು ಎಷ್ಟು ವರ್ಷ ಆಯ್ತು ಹಾಲಿಂಡದು? ಮಿಷಿನ್ ಅಂದ್ರೆ ಮೊದ್ಲು ಚಿಕ್ಕದಿತ್ತು ಸರ್ ಕೈಲಿ ಹೊಡಿಯೋದು, ಅದೊಂದು 10 ವರ್ಷ ಆಯ್ತು ನಾವು ಪುತ್ತೂರಿಂದ ತರಿಸಿದ್ದು. ಆಮೇಲೆ ಇವಾಗ ನಮಗೆ ಡೈರಿಯಿಂದ ಸಬ್ಸಿಡಿಲಿ ಕೊಟ್ಟರು, 3 ವರ್ಷ ಆಯ್ತು ಮಿಷಿನ್ ಕರೆಂಟ್ ಇದ್ದು, ಈಗ ಅದ್ ಮಿಷಿನ್ ಅಲ್ಲೇ ಹೊಡಿತಾ ಇದ್ವಿ. ಕರೆಂಟ್ ಇಲ್ದ ಹೋದ್ರೆ ಏನ್ ಮಾಡ್ತೀರಿ? ಕರೆಂಟ್ ಇಲ್ಲದಿದ್ರೆ ಪೆಟ್ರೋಲ್ ಮೋಟರ್ ಇದೆ ಸರ್, ಅದ್ರಲ್ಲಿ ಜನರೇಟರ್ ಇದೆಯಾ? ಜನರೇಟರ್. ಸರಿನೇ, ಕರೆಂಟ್ ಇಲ್ಲದಿದ್ರು ಇದ್ರು ನೀವು ಬಳಕೆ ಮಾಡೋ ತರ ಇದೆ? ಬಳಕೆ ಮಾಡ್ತೀವಿ ಸರ್. ಕರೆಂಟ್ ಪ್ರಾಬ್ಲಮ್ ಬರಲ್ಲ ನಮ್ಮಲ್ಲಿ, 24 ಗಂಟೆ ಕರೆಂಟ್ ಇರುತ್ತೆ. ಏನಾದ್ರು ಒಂದು 10-20 ನಿಮಿಷ ಹೋದ್ರೆ ನಾವು ಜನರೇಟರ್ ಉಪಯೋಗಿಸ್ತೀವಿ. ಸರಿನೇ, ಎಷ್ಟಾಗಿದೆ ಅದರದ್ದು ವೆಚ್ಚ? ಅದು 85,000 ಸರ್. ಅದು 85,000 ಅಂದ್ರೆ ನಮಗೆ ಡೈರಿ ಮುಖಾಂತರ ಒಂದು 15,000 ಸಬ್ಸಿಡಿ ಕೊಟ್ಟರು, ಬಾಕಿದು ನಾವು ಕೈಯಿಂದ ಹಾಕಿದ್ದಾರೆ. ಚೆನ್ನಾಗಿ ಬಳಕೆ ಆಗುತ್ತಲ್ವಾ? ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಒಂದೇ ಸಾರಿಗೆ ಹಾಲು ಹಿಂಡಬಹುದಾ, ಹೇಗ್ ಮಾಡ್ತೀರಿ? ಒಂದೇ ಸಾರಿಗೆ ಸರ್, ಒಂದೇ ಸಾರಿಗೆ 4 ಮಲೆಗೆ ಹಾಕಿದ್ರೆ ಅಂದ್ರೆ 2 ಕ್ಯಾನ್ ಇದೆ, 2 ಕ್ಯಾನ್ ಅಂದ್ರೆ 2 ಹಸುಗಳಿಗೆ ಹಾಕಬಹುದು ಬೇರೆ ಬೇರೆ. ಸರಿನೇ, ಒಂದೇ ಮೋಟರಲ್ಲಿ 2 ಹಸುಗಳನ್ನು ಕರಿಬಹುದು. ಅನುಕೂಲ ಆಗ್ತಾ ಇದೆ, ಸುಲಭನೂ ಆಗುತ್ತೆ ಕೆಲಸ ಅಲ್ವಾ? ಹೌದು ಸರ್, ಅನುಕೂಲ ಇದೆ, ಸುಲಭ ಆಗುತ್ತೆ. ಮೊದಲು ಹಸುಗಳು ಹೊಂದ್ಕೊಳ್ಬೇಕು ಅದಕ್ಕೆ ಅಲ್ವಾ? ಹೌದು ಸರ್, ಮೊದಲು ಅಂದ್ರೆ ನಾವು ಈ ಕೈಲಿ ಈಗ ಗಟರ್ ಮಿಷಿನ್ ನೋಡಿತೀವಲ್ಲ, ಆ ತರದ ಮಿಷಿನ್ ಇತ್ತು, ಅದು ಸ್ವಲ್ಪ ಪವರ್ ಕಡಿಮೆ, ಅದು ಹಾಕಿ ಎಲ್ಲ ಅಭ್ಯಾಸಿತ್ತು. ಮತ್ತೆ ಒಂದ್ ಹಸಿ ಹಾಕಿದ್ರೆ ಪಕ್ಕದಲ್ಲಿರೋ ಹಸುಗಳು ನೋಡಿ ಮಾಡಿ ಅಭ್ಯಾಸ ಇರುತ್ತಲ್ಲ, ಅದಾದ್ರೆ ಮಾಡಲ್ಲ. ಸರಿನೇ, ಬೆಳಿಗ್ಗೆ ಸಾಯಂಕಾಲ ಎಷ್ಟು ಹೊತ್ತಿಗೆ ಹಾಲು ಕರ್ಕೊಳ್ತೀರಿ? ಬೆಳಿಗ್ಗೆ 5 ಗಂಟೆಗೆಲ್ಲ ಕೊಟ್ಟಿಗೆ ಬಂದು ಸಗಳೆ ಎಲ್ಲ ತೆಗೆದು ತೊಳೆದು ಮಾಡಿ ಕ್ಲೀನ್ ಮಾಡಿ 6:30 ಮಿಷಿನ್ ಹಾಕ್ತೀವಿ, ಸಂಜೆನೂ ಹಾಗೆ 6:30. ಈಗ ಎಷ್ಟು ಹಾಲು ಸಿಗ್ತಾ ಇದೆ ನಿಮ್ಗೆ? ಬೆಳಿಗ್ಗೆ 1 80, ಸಾಯಂಕಾಲ 1 75, ಹೀಗೆ ಆಗ್ತಾ ಇದೀವಿ. ಮಾರಾಟ ಹೇಗೆ, ಅಲ್ಲೇ ಡೈರಿ ಇದೆಯಾ ಅಥವಾ? ಡೈರಿ ಇದೆ ಇಲ್ಲಿ, ಡೈರಿಗೆ ಹಾಕ್ತೀವಿ. ಮಾರಾಟದ್ದೇನು ಸಮಸ್ಯೆ ಇಲ್ಲ ಅಲ್ವಾ? ಅದರದೇನು ಸಮಸ್ಯೆ ಇಲ್ಲ ಸರ್. ಅಲ್ಲೆಲ್ಲ ಸುಮಾರು ಜನ 2, 4, 5 ಹಸುಗಳನ್ನ ಸಾಕೊಂಡಿದಾರ ಅಲ್ವಾ? ಹೌದು ಸರ್, ಇದೆ ಹೆಚ್ಚು ಕಮ್ಮಿ ನಮ್ಮ ಇಲ್ಲಿ 2,000 ಲೀಟರ್ ಹಾಲು ಹೋಗುತ್ತೆ ಡೈಲಿ. ದನಕರುಗಳಿಗೆ ಮೇವಾಗಿ ಮೆಕ್ಕೆಜೋಳ ಮತ್ತಿನ್ನೇನ್ ಬೆಳ್ಕೊಂತೀರಿ? ಸೀಮೆ ಹುಲ್ಲು ಅಂತ ಬರುತ್ತೆ ಸರ್, ಅದು 1-2 ಎಕರೆಗೆ ಹಾಕೊಂಡಿದೀವಿ. ಅದು ಇಲ್ಲಿ ನಮಗೆ ಪಕ್ಕದಲ್ಲಿ ಸ್ವಲ್ಪ ಯುವಕ ಸಂಘದ ಜಮೀನು ಇದೆ, ಅದು ವರ್ಷಕ್ಕೆ ಇಷ್ಟ ಅಂತ ಹೇಳಿ ಕೊಟ್ಟು ಅದರಲ್ಲಿ ಸ್ವಲ್ಪ ಹುಲ್ಲು ಎಲ್ಲ ದನಗಳಿಗೆ ಬೆಳ್ಕೊಳ್ತೀವಿ. ಸರಿನೇ, ಸೀಮೆ ಹುಲ್ಲು ಮೆಕ್ಕೆಜೋಳ ಮತ್ತಿನ್ಯಾವ್ದು ಬೆಳ್ಕೊಂತೀರಿ? 2 ಸರ್ ಜಾಸ್ತಿ, ಮತ್ತೆ ಇನ್ನು ಬಿಳು ಹುಲ್ಲು ಹಾಕ್ತಿವಿ. ರಾಗಿ ಹುಲ್ಲು ಹಸಿದು ಅಥವಾ ಒಣಗಿದ್ದು ಕೊಡ್ತೀರಾ? ರಾಗಿದು ಕಡಿಮೆ ಸರ್, ನಮ್ಮ ಇಲ್ಲಿ ಸ್ವಲ್ಪ ದೂರ ರಾಗಿ ಹುಲ್ಲು ತರಲಿಕ್ಕೆ, ನಾವು ಭತ್ತದ ಹುಲ್ಲು ಹಾಕೋದು ಜಾಸ್ತಿ. ನೀವು ಬೆಳ್ಕೊಂತೀರೇನೋ ಭತ್ತದ ಹುಲ್ಲು ಅಲ್ವಾ? ಭತ್ತ ಬೆಳ್ಕೊಳ್ತೀವಿ ಸರ್, ಸ್ವಲ್ಪ ತಗೊಳ್ತೀವಿ, ತಂದು ಸ್ಟಾಕ್ ಮಾಡ್ಕೊಳ್ತೀವಿ, ಇನ್ನು ಮಳೆಗಾಲದಲ್ಲೆಲ್ಲ ಸಿಗಲ್ಲ. ಸರಿನೇ ಸರಿನೇ, ಹಸು ಸಾಕೊಂಡಿರೋದ್ರಿಂದ ನಿಮಗೆ ಕೈ ತುಂಬಾ ಕೆಲಸ, ಮತ್ತೆ ಸಾಕಷ್ಟು ಸಗಣಿ ಗೊಬ್ಬರನು ಸಿಗುತ್ತೆ ಅಲ್ವಾ? ಹೌದು ಸರ್, ಗೊಬ್ಬರ ನಾವು ತೋಟಕ್ಕೆ ಅಡಿಕೆ ಇದಕ್ಕೆಲ್ಲ ದನಿನ ಗೊಬ್ಬರ ಜಾಸ್ತಿ ಹಾಕೋದು. ಮತ್ತೇನೇನು ನೀವು ಬೇರೆ ಕಡೆಗೆ ಮಾರಾಟನು ಮಾಡ್ತೀರಾ ಅಥವಾ ನಿಮ್ಗೆ ಸಾಕಾಗುತ್ತಾ? ಮಾರಾಟ ಮಾಡ್ತೀವಿ ಸರ್, ಒಂದು ವರ್ಷದಲ್ಲಿ ಒಂದು 20 ಟ್ರ್ಯಾಕ್ಟರ್ ಅಷ್ಟು ಈಗ ಹೊರಗಡೆ ತಗೋತಾರೆ, ತೆಂಗಿನ ತೋಟದವ್ರು ಅಡಿಕೆ ತೋಟದವ್ರು ಮೊದಲೇ ಬುಕ್ ಮಾಡಿ ಹೇಳಿರ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಟ್ರ್ಯಾಕ್ಟರ್ ಲೋಡ್ ಲೆಕ್ಕದಲ್ಲಿ ಕೊಡ್ತೀರಾ? ಹೌದು ಸರ್. ಏನು ಬೆಲೆಯಲ್ಲಿ ಈಗ ಕೊಡ್ತಾ ಇದೀರಿ? ಬೆಲೆ ಜಾಸ್ತಿ, 2,500 ಸರ್ ಒಂದು ಟ್ರ್ಯಾಕ್ಟರ್. ಸರಿನೇ ಸರಿನೇ. ಗೋಬರ್ ಗ್ಯಾಸ್ ಇದೆಯಾ? ಗೋಬರ್ ಗ್ಯಾಸ್ ಇದೆ ಸರ್. ನಾವು ಈಗ ಸಿಲಿಂಡರ್ ಗ್ಯಾಸ್ ಒಂದು ವರ್ಷ ಆಯ್ತು ಅಷ್ಟೇ ತಗೊಂಡು, ಇಲ್ಲ ಇದುವರೆಗೆ ಗೋಬರ್ ಗ್ಯಾಸ್ ಅಲ್ಲೇ ಮಾಡ್ತಾ ಇದ್ದೋ. ಈಗಲೂ ಸುಸ್ಥಿತಿಯಲ್ಲಿ ಇದೆಯಾ? ಈಗಲೂ ಗೋಬರ್ ಗ್ಯಾಸ್ ಅಲ್ಲೇ ಕೆಲಸ ಮಾಡ್ತಾ ಇದೀವಿ. ಸರಿನೆ ಸರಿನೆ. ಅದು ಎಷ್ಟು ವರ್ಷ ಆಯ್ತು ಗೋಬರ್ ಗ್ಯಾಸ್ ಮಾಡಿಸಿ? ಗೋಬರ್ ಗ್ಯಾಸ್ ಮಾಡಿಸಿ 20 ವರ್ಷ ಆಗಿದೆ ಸರ್. ಓಹೋ, ಸರಿನೆ. ಯಾವ್ದು ಡ್ರಮ್ ಆದರಿನ ಅಥವಾ ಸಿಮೆಂಟ್ ಒಳಗಡೆ ತೊಟ್ಟಿ ತರ ಮಾಡಿರೋದ? ಸಿಮೆಂಟ್ ಒಳಗಡೆ ಡೂಮ್ ತರ ಮಾಡಿರ್ತಾರಲ್ಲ ಸರ್, ಮಣ್ಣಿನ ಒಳಗಡೆ. ಸರಿನೆ ಸರಿನೆ. ಒಂದ್ಸರಿ ತಮಿಳ್ನಾಡಿಂದೆಲ್ಲ ಬಂದ್ ಮಾಡ್ಕೊಟ್ರು, ಸಬ್ಸಿಡಿಲೇ ಮಾಡಿದವರು. ಸರಿನೆ. ಕೃಷಿಕರಿಗೆ ಹಸು ಸಾಕೋದು ಉಪಯುಕ್ತವಾದದಲ್ವಾ? ಹೌದು ಸರ್, ಒಳ್ಳೇದೇ. ಎಲ್ಲ ಸರ್ಕಾರಿ ನೌಕರಿ ಹುಡುಕೋದಕ್ಕಿಂತ ಸ್ವಂತ ಉದ್ಯೋಗ ಮಾಡಬಹುದು. ಆದಾಯ ಇದೆ ಅಂದ್ರೆ ಶ್ರಮ ಇದೆ, ಶ್ರಮನೂ ಇದೆ, ಶ್ರಮಕ್ಕೆ ತಕ್ಕಂತೆ ಆದಾಯನೂ ಇದೆ. ಆದಾಯನೂ ಇದೆ. ಹೌದು ಹೌದು. ಇನ್ನೊಬ್ರು ಹಂಗಿಲ್ಲ, ನಮ್ಮ ಸ್ವಂತ ದುಡಿಮೆ ನಾವು ಮಾಡಬಹುದು. ಹೌದು. ಇಬ್ರು ಮಕ್ಕಳಲ್ವಾ ನಿಮಗೆ? ಹೌದು ಸರ್, ಇಬ್ರು ಮಕ್ಕಳು. ಇಬ್ರು ಕೃಷಿಯಲ್ಲಿ ಕೈ ಜೋಡಿಸಿದ್ದಾರೆ? ಇಬ್ರು ಮನೇಲೆ ಇರ್ತಾರೆ. ಟ್ರ್ಯಾಕ್ಟರ್ ಎಲ್ಲ ಇದೆ ಸ್ವಂತ ಭೂಮಿಗೆ, ಟ್ರ್ಯಾಕ್ಟರ್ ಎಲ್ಲ ಉಳ್ಕೊಂಡು ನಮ್ ಸ್ವಂತಕ್ಕೆಲ್ಲ ಕೆಲಸ ಮಾಡ್ತಾರೆ. ಹೊರಗಡೆ ಎಲ್ಲ ಇದ್ರು, ಬೆಂಗಳೂರು ಅಂತ ಎಲ್ಲ ಒಬ್ಬ MSCW ಮಾಡಿದಾನೆ, ಒಬ್ಬ ಐಟಿ ಎಲ್ಲ ಮಾಡಿ ಹೊರಗಡೆ ಎಲ್ಲ ಇದ್ರು, ಮತ್ತೆ ಬೇಡ ಅಂತ ಹೇಳಿ ಬಂದು ಇಲ್ಲೇ ಹೈನುಗಾರಿಕೆ ಮಾಡ್ಕೊಂಡು. ಮೀನು ಇದೆ. ಮೀನು ಪ್ರತಿ ವರ್ಷ ಸಾಕ್ತೀರಾ? ಹೌದು ಸರ್, ಮೀನಿಗಾಗಿ ಸ್ವಂತ ಕೆರೆ ಮಾಡಿದೀವಿ, ಅದರಲ್ಲಿ ಮೀನ್ ಸಾಕಿದೀವಿ. ಮತ್ತೆ ಮೀನುಗಾರಿಕೆ ಇಲಾಖೆಯಿಂದ 175,000 ಸರಿ ಹಣ ಕೊಟ್ರು. ಎಷ್ಟು ಮೀನ್ ಬಿಟ್ಟಿದ್ದೀರಿ? ಮೀನೊಂದು 20,000 ಇದೆ ಸರ್. ಮೊನ್ನೆ ಒಂದು 1 ಟನ್ ಹಿಡಿದು ಕೊಟ್ಟಿವಿ. ಮೀನು ಎಲ್ಲ ಇಲ್ಲೇ ಬಂದು ತಗೋಗ್ತಾರೆ ಸರ್. ಏನ್ ಬೆಲೆಯಲ್ಲಿ ಕೊಟ್ಟಿದ್ದೀರಿ? ಅವರೇ ಎಲ್ಲ ತಗೊಳೋದು ಹೇಳೋದು 140 ರೂಪಾಯಿ ಕೆಜಿ. ಎಷ್ಟು ದೊಡ್ಡದಾದ ಕೆರೆಯನ್ನ ಮಾಡ್ಕೊಂಡಿದ್ರಿ ಅಥವಾ ಕೊಳನ ಮಾಡಿದ್ರಿ ಮೀನು ಸಾಕ್ಲಿಕ್ಕೆ? ಕೆರೆನೇ ಮಾಡ್ತಿದ್ವಿ ಸರ್, 1 ಎಕರೆ ಒಂದಿದೆ, 1/2 ಎಕರೆದೊಂದಿದೆ. ಎರಡು ಕೆರೆ ಮಾಡ್ತಿದ್ವಿ. ಸರಿನೆ ಸರಿನೆ. ಮೀನು ಸಾಕಕ್ಕೆ ಅನುಕೂಲ ಆಯ್ತು ಒಂದು. ಮತ್ತೆ ತೋಟಕ್ಕೂ ನೀರು ಬಳಕೆ ಆಗುತ್ತಲ್ವಾ? ತೋಟಕ್ಕೂ ಗೊಬ್ಬರ ಇದೆಲ್ಲ ಆಗುತ್ತೆ. ಮೇಕೆಗಳನ್ನ ಕುರಿಗಳನ್ನು ಸಾಕುವಂತ ಬಂದಿದ್ದೀರಿ ಅಲ್ವಾ? ಅದನ್ನು ವರ್ಷದಲ್ಲಿ ಇಷ್ಟಂತ ಮಾರಾಟ ಮಾಡ್ಕೊಂಡು ಮತ್ತೆ ಮರಿಗಳನ್ನು ಉಳಿಸಿಕೊಂಡು ಹೋಗ್ತಿರಲ್ವಾ? ಕೈ ತುಂಬಾ ಕೆಲಸಗಳನ್ನ ಮಾಡಿಕೊಂಡು ವರ್ಷ ವರ್ಷಕ್ಕೂ ಮಾತ್ರ ಒಂದ್ ದಿವಸ ಬಿಡುವಿಲ್ಲದ ಕೆಲಸ ಇರುತ್ತೆ ಅಲ್ವಾ? ಶುಭವಾಗ್ಲಿ, ಧನ್ಯವಾದ, ನಮಸ್ಕಾರ. ಕೇಳುಗರೆ, ಇದುವರೆಗೆ ಸೋಮರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಗ್ರಾಮದ ಕುಯ್ಯಮುಡಿ ಗಣೇಶ್ ಉತ್ತಯ್ಯ ಅವರ ಜೊತೆಗೆ ಅವರ ಕೃಷಿ ಬೆಳವಣಿಗೆ ಕುರಿತಂತೆ ಅನುಭವಗಳನ್ನ ಆಲಿಸಿಕೊಂಡ್ರಿ. ಸೋಮರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಗ್ರಾಮದ ಕುಯ್ಯಮುಡಿ ಗಣೇಶ್ ಉತ್ತಯ್ಯ ಅವರ ಹಿರಿಮಗ ಚಂದನ ಅವರ ಜೊತೆಗೆ ಕೃಷಿ ಬೆಳವಣಿಗೆ ಕುರಿತಂತೆ ಮಾತನಾಡುತ್ತಿದ್ವಿ. ಶ್ರೋತೃಗಳೆ, ಚಂದನ ನೀವು ಹಿರಿಮಗ ಅಲ್ವಾ? ಹೌದು. ಏನ್ ಓದಿದಿರಿ ತಾವು? ನಾನು PUC ITI ಮಾಡಿದೀನಿ. ITI ಯಾವ್ದು ಮಾಡಿದ್ದು? ಬಿಟ್ಟರ. ಏನಾದ್ರೂ ಬೇರೆ ಕೆಲಸಗಳು ಮಾಡ್ಕೊಂಡು ಬಂದ್ರೆ ನೇರವಾಗಿ ಕೃಷಿಗೆ ಬಂದ್ಬಿಟ್ರ? ಇಲ್ಲ ಇಲ್ಲ, ನಾನು ಬೆಂಗಳೂರಲ್ಲಿ ಕಂಪ್ನಿಲಿ ಕೆಲಸದಲ್ಲಿದೆ. ಮಿಂಟೆಕ್ ಮತ್ತೆ LNT ಕಾಮರ್ಸ್ ಅವೆರಡರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ಮೆಟ್ರೋಪ್ ಅಲ್ಲಿ ಮಾರುತಿ ಶೋರೂಮ್ ಅಲ್ಲಿ 1 ವರ್ಷ ವರ್ಕ್ ಮಾಡಿದೆ. ಎಲ್ಲ ವರ್ಕ್ ಮಾಡಿ ನೆಕ್ಸ್ಟ್ ಮನೆಗೆ ಬಂದಿದ್ದು ಕೃಷಿ. ಎಷ್ಟು ವರ್ಷ ಕೆಲಸ ಮಾಡಿದಂಗಾಯ್ತು ಬೆಂಗಳೂರಿನಲ್ಲಿ? ನಾನೊಂದು 5-6 ವರ್ಷ ಕೆಲಸ ಮಾಡಿದೀನಿ. ಮತ್ತೆ ನೀನು ಹೋಗೋ ಆಲೋಚನೆ ಇಲ್ಲಲ್ವಾ? ಇಲ್ಲ ಇಲ್ಲ ಇಲ್ಲ, ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನನೇ ಬೆಟರ್ ಅನ್ಸೋದಕ್ಕೆ ಬಿಟ್ಟು ಬಂದ್ಬಿಟ್ಟು. ಹೌದಾ? ಅಲ್ಲಿ ವಾತಾವರಣ ಮತ್ತು ಹಳ್ಳಿ ವಾತಾವರಣ ಹೇಗೆ ಹೋಲಿಕೆ ಮಾಡಿ ಹೇಳ್ತೀರಿ? ಅಲ್ಲಿ ಸಿಟಿ ವಾತಾವರಣದಲ್ಲಿ ಏನ್ ನಮ್ದು ಕೆಲಸ ಆಯ್ತು, ಬಂದ ಸಂಬಳದಲ್ಲಿ ರೂಮ್ ಬಾಡಿಗೆ ಅದು ದುಡ್ಡಿ ಅಷ್ಟೇನೆ, ಬೇರೆ ಕೆಲಸ ಏನು ಮಾಡಕ್ಕಾಗಲಿಲ್ಲ. ಅಲ್ಲಿಲ್ಲಾದ್ರೆ ನಮ್ ಕೆಲಸ ಮಾಡೋದು ಫ್ರೀ ಆಗಿ, ಯಾವ್ದೇ ಒತ್ತಡ ಇಲ್ಲ, ನಮ್ಗೆ ಏನ್ ಬೇಕಾದ್ರೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಜಮೀನ್ ಇರೋದ್ರಿಂದ ಕೃಷಿ ಮಾಡೋದೆ ಉತ್ತಮ. ಒಳ್ಳೇದು ಒಳ್ಳೇದು. ಟ್ರ್ಯಾಕ್ಟರ್ ಡ್ರೈವಿಂಗ್ ನೀವೇ ಮಾಡ್ತೀರಾ? ಟ್ರ್ಯಾಕ್ಟರ್ ಎಲ್ಲ ನಾನೇ ಡ್ರೈವಿಂಗ್ ಮಾಡೋದು ಅಂತ ನಮ್ ಕೆಲ್ಸಕ್ಕೆ. ಹೌದಾ? ಮತ್ತೆ ಬೇರೆಯವರಿಗೂ ಬಾಡಿಗೆಗೆ ತೆಗೆದುಕೊಂಡು ಹೋಗ್ತೀರಾ? ಬಾಡಿಗೆಗೆ ಏನಾರ ಅಂತ ಎಮರ್ಜೆನ್ಸಿ ಇದ್ರೆ ಮಾತ್ರ, ಇಲ್ಲಾಂದ್ರೆ ನಮ್ದೇ. ನಮಗೆ ಅಂದ್ರೆ ನಮ್ದೇ ಕೃಷಿ ಎಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಹೋಗಕ್ ಕಷ್ಟ, ಯಾರ ಡ್ರೈವರ್ ಬಂದ್ರೆ ಮಾತ್ರ ಕಳಿಸ್ತೀವಿ ಅಷ್ಟೇ. ಸರಿನೆ. ಯಾವಾಗ ಟ್ರ್ಯಾಕ್ಟರ್ ತೆಗೆದುಕೊಂಡ್ ನೀವು? ಟ್ರ್ಯಾಕ್ಟರ್ ತಗೊಂಡು ಇವಾಗ 4 ವರ್ಷ ಆಯ್ತು. ಹೊಸದ ತೆಗೆದುಕೊಂಡ್ರೆ? ಹೊಸ ಗಾಡಿನೇ. ಟಿಲ್ಲರ್ ಇಟ್ಕೊಂಡಿರ್ತಾರೆ ಕೆಲವೊಬ್ರು, ನೀವು ಬರೀ ಟ್ರ್ಯಾಕ್ಟರ್ ಮಾತ್ರ ಇಟ್ಕೊಂಡಿದ್ರೆ ಹೇಗೆ? ಬರೀ ಟ್ರ್ಯಾಕ್ಟರ್ ಮಾತ್ರ, ಇನ್ನು ವೀಡ್ ಕಟ್ಟರ್ ಮಾಮೂಲಿ ಮಿಷಿನ್ಗಳಷ್ಟೇ, ಮತ್ತೆ ಟಿಲ್ಲರ್ ಏನ್ ಇಟ್ಕೊಂಡಿಲ್ಲ, ಎಲ್ಲಾ ಕೆಲಸನೂ ಟ್ರ್ಯಾಕ್ಟರ್ಲೇ ಮಾಡಬಹುದಲ್ಲ ಇವಾಗ. ಪ್ರತಿಯೊಂದು ಕೆಲಸನು ಟ್ರಾಕ್ಟರ್ ಒಂದಿದ್ರೆ ನಮಗೆ 10 ಜನ ಇದ್ದಂಗೆ. ಅದರಲ್ಲೂ ಮಿನಿ ಟ್ರಾಕ್ಟರ್ ಬಂದಿದೆ, ದೊಡ್ಡ ಟ್ರಾಕ್ಟರ್ ಇದಾವೆ, ಯಾವ್ದನ್ನ ನೀವು ತೆಗೆದುಕೊಂಡಿರೋದು? ನಮ್ದು 45 HP ದೊಡ್ಡದೆ. ಸರಿನೇ ಸರಿನೇ. ನಮಗೆ ಮಿನಿ ಟ್ರಾಕ್ಟರ್ ಆದ್ರೆ ಎಲ್ಲಾ ಕೆಲಸಕ್ಕೆ ಯೂಸ್ ಆಗಲ್ಲ, ಸ್ವಲ್ಪ ರೊಕ್ಕ ಕೆಲಸ ಮಾಡ್ಬೇಕಂದ್ರೆ ಎಲ್ಲ ಮಿನಿ ಟ್ರಾಕ್ಟರ್ ಮಾಡಕ್ ಆಗೋದಿಲ್ಲ. ಈ 45 ಆದ್ರೆ ಎಲ್ಲ ರಫ್ ಕೆಲಸ ಪ್ರತಿಯೊಂದು ಕೆಲಸನು ಇದ್ರಲ್ಲೇ ಮಾಡಬಹುದು. ಸರಿನೇ ಸರಿನೇ. ಅತಿ ಹೆವಿನೂ ಅಲ್ಲ, ಅತಿ ಯಾವ ಕೆಲಸ ಆಗೋದಿಲ್ಲ ಅಂತ ಹೇಳಂಗಿಲ್ಲ 45 ಆದ್ರೆ. ನಿಮ್ಮ ಕೆಲಸಗಳೇನೇನು, ಬಹಳ ಇಷ್ಟಪಟ್ಟು ನೀವೇನೇನು ಕೆಲಸಗಳನ್ನ ಮಾಡ್ತೀರಿ? ನಾವು ಎಲ್ಲ ಮಾಡ್ತಿದೀವಿ. ಇವಾಗ ಹೈನುಗಾರಿಕೆನೂ ಮಾಡ್ತೀವಿ, ಕುರಿ ಸಾಕಣೆನೂ ಮಾಡ್ತೀವಿ, ಮೀನುಗಾರಿಕೆ ಎಲ್ಲ. ಏನ್ ಕೃಷಿಲಿ ಎಷ್ಟು ಇದೆ ಇದೆ ಅದೆಲ್ಲಾನು ಮಾಡ್ತಾ ಇದೀವಿ. ಎಲ್ಲಾ ಕೆಲಸಗಳನ್ನ ಮಾಡಿದ್ರೆ ಒಂಥರ ಚಂದಾಗಿರುತ್ತಲ್ವಾ? ಒಂದರಲ್ಲಿ ಸ್ವಲ್ಪ ಲಾಸ್ ಆದ್ರೂ ಇನ್ನೊಂದ್ರಲ್ಲಿ ಸ್ವಲ್ಪ ಪಿಕಪ್ ಆಗ್ಬಹುದು. ಹೌದು ಹೌದು. ಒಂದೇ ಕೆಲಸ ಮಾಡ್ತಾ ಇದ್ರೆ ಅದೇನಾದ್ರು ಲಾಸ್ ಆಯ್ತು ಅಂದ್ರೆ ಪೂರ್ತಿ ಕೈಯಿಂದ ಬಂಡವಾಳ ಆಗುತ್ತೆ. 2-3 ತರ ಕೆಲಸ ಇದ್ರೆ ನಮಗೆ ಒಂದಲ್ಲ ಒಂದು ಸ್ವಲ್ಪ ಚೇತರಿಸ್ಕೋಬಹುದು. ಭತ್ತ ಎಷ್ಟು ಎಕರೆಯಲ್ಲಿ ಬೆಳ್ಕೊಂತೀರಿ? ಭತ್ತ ಒಂದು 3 ಎಕರೆ. 3 ಎಕರೆ ಯಾವ ತಳಿ? ನಾವು ಈ ಸಲ ಮಾತ್ರ ಸನ್ಮದ್ ಹಾಕಿದ್ವಿ, ಇಲ್ಲಾಂದ್ರೆ ಮಾಮೂಲಿ ನಮ್ದು ಹಳೆ ಇಂಟಾನ್ನೇ ಬೆಳಿತಿದ್ವು. ಹೌದಾ? ಸ್ವಲ್ಪ ಈಗ ಬಂದಿರೋ ಒಂಚಿತಾಳು ಬೆಳೆಗಳು ಇಳುವರಿ ಜಾಸ್ತಿ ಇರೋದ್ರಿಂದ ಈ ಸಲ ಸನ್ಮದ್ ಹಾಕಿದ್ವಿ. ಅಡಿಕೆ ಎಷ್ಟು ಮರಗಳಿದಾವೆ? ಅಡಿಕೆ ಒಂದು 500 ಮರ ಇದೆ. ಸರಿನೇ. ಹಸಿದೆ ಅಡಿಕೆ ಕೊಟ್ಬಿಡ್ತೀರಾ ಹೇಗೆ? ಅದೇ ಮಾಮೂಲಿ ಕಾಂಟ್ರಾಕ್ಟ್ ಹಂಗೆ ಕೊಟ್ಬಿಡೋದು. ಕಾಂಟ್ರಾಕ್ಟ್ ಅಂದ್ರೆ ಕೊಡೋದು ಕೆಜಿ ಲೆಕ್ಕನೆ. ಸರಿನೇ ಸರಿನೇ. ಹೋದ ವರ್ಷ ಎಷ್ಟಾದಂಗ ಆಯ್ತು ಅಡಿಕೆಯಿಂದ? ಹೋದ ವರ್ಷ ಹೋಟ್ಲ ಒಂದು 50 ಕ್ವಿಂಟಲ್ ಅಡಿಕೆ ಆಯ್ತು. ಸರಿನೇ ಸರಿನೇ. ತೆಂಗಿನಕಾಯಿ ಹಸಿದ್ನೆ ಮಾರಾಟ ಮಾಡ್ತೀರಾ? ಹಸಿನೇ ಕೊಟ್ಬಿಡೋದು. ಹೋಲ್ಸೇಲ್ ಆಗಿ ಒಂದ್ಸಲಿ ಬಂದು ಅವರೇ ಕುಯ್ಕೊಳ್ತಾರೆ. ಈಕೆ ಕಾಯಿಗೆ ಇಷ್ಟು ಅಂತ ಎವರೇಜ್ ಕುಯ್ದು ನಾವು ಕೌಂಟಿಂಗ್ ಮಾಡಿ ಆತರ ಎವರೇಜ್ ಲೆಕ್ಕದಲ್ಲಿ ಕೊಟ್ಬಿಡೋದು. ಸರಿನೇ ಸರಿನೇ. ಕುರಿ ಮೇಕೆ ಮಾರಾಟ ಮಾಡ್ಲಿಕ್ಕೂ ಸಮಸ್ಯೆ ಇಲ್ಲ ಅಲ್ವಾ? ಮಾರಾಟಕ್ಕೆ ಏನು ಸಮಸ್ಯೆ ಇಲ್ಲ, ಬೆಳೆಯೋದೇ ಕಷ್ಟ ಬಿಟ್ಟರೆ ಮಾರಾಟಕ್ಕೆ ಯಾವ ಸಮಸ್ಯೆ ಇಲ್ಲ. ಹೌದು ನಿಜ. ಮಾರ್ಕೆಟ್ ಅಂತೂ ಯಾವಾಗ್ಲೂ ಇದ್ದೇ ಇದೆ, ಮಾರ್ಕೆಟ್ ಇಲ್ಲ ಅಂತ ಹೇಳಂಗೆ ಇಲ್ಲ ಅಲ್ವಾ? ಬೆಂಗಳೂರು ಬಿಟ್ಟು ಹಳ್ಳಿಗೆ ಬಂದು ಸಂತೋಷವಾಗಿದ್ದೀರಿ, ಆಮೇಲೆ ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿದ್ದೀರಿ. ಎಷ್ಟು ವಯಸ್ಸು ಚಂದನ್ ತಮಗೆ? ನನಗಿವಾಗ 34. ಈ ವಯಸ್ಸಿನಲ್ಲಿ ಏನ್ ಕೆಲಸ ಆದ್ರೂ ಮಾಡಬಹುದು ಅಲ್ವಾ? ಅದು ಇದು ಅಂತಿಲ್ಲ, ಕೃಷಿಲಿ ಏನ್ ಬರುತ್ತೆ ಅದೆಲ್ಲ. ನೋಡಿ ಅದೇ ಇವಾಗ ಮೀನು ಸಾಕಣೆ ಮಾಡಿ ಇವಾಗ ಒಂದು ರೀಸೆಂಟ್ ಆಗಿ ಒಂದ್ 2-3 ವರ್ಷ ಆಯ್ತು. ಗದ್ದೆನ ಅರ್ಧ ಸ್ವಲ್ಪ ಕೆರೆ ಮಾಡಿದ್ವಿ. ಮೀನ್ ಬಿಟ್ಕೊಂಡು ಬಿಟ್ಟಿದೀವಿ. ಅದರಲ್ಲಿ ವರಮಾನ ಆಗುತ್ತೆ, ಮತ್ತೆ ಆ ನೀರನ್ನು ಬಳಕೆ ಮಾಡ್ಕೊಳ್ಬಹುದು ತೋಟಕ್ಕೆ, ಹೀಗೆ ಬಳಸ್ಕೋಬಹುದು. ಹೌದು ನಿಜ. ಸ್ವಲ್ಪ ಮೀನುಗಳಿದ್ರೆ ಸ್ವಲ್ಪ ನೀರ್ ಇದಾಗಿದ್ರೆ ಆ ನೀರ್ ಬಳಸೋದ್ರಿಂದ ಸ್ವಲ್ಪ ಪೌಷ್ಟಿಕಾಂಶ ನೀರ್ ಸಿಕ್ಕಂಗ ಆಗುತ್ತೆ. ಹೌದು ಹೌದು. ಚೇತನ್ ನಿಮ್ ಜೊತೆಗೆ ಚೆನ್ನಾಗಿ ಕೈ ಜೋಡಿಸಿದ್ದಾರೆ. ನಮ್ ತಂದೆ ತಾಯಿ ನಮ್ ತಮ್ಮ ಎಲ್ಲ ಒಟ್ಟಿಗೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ರೆ. ಶುಭವಾಗ್ಲಿ, ಧನ್ಯವಾದ, ನಮಸ್ಕಾರ. ಕೇಳುಗರೆ, ಇದುವರೆಗೆ ಸೋಮರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಗ್ರಾಮದ ಕುಯ್ಯಮುಡಿ ಗಣೇಶ್ ಉತ್ತಯ್ಯ ಅವರ ಹಿರಿಮಗ ಚಂದನ ಅವರ ಜೊತೆಗೆ ಅವರ ಕೃಷಿ ಬೆಳವಣಿಗೆ ಕುರಿತಂತೆ ಅನುಭವಗಳನ್ನ ಆಲಿಸಿಕೊಂಡ್ರಿ. ಚೇತನ್ ಅವ್ರ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ತಾವು MSW ಯಾವಾಗ ಮುಗಿಸಿದ್ರಿ, ಎಲ್ಲಿ ಮಾಡಿದ್ರಿ? MSW ಮಾಡಿದ್ದು 2011 ಅಲ್ಲಿ ಇಲ್ಲಿ ಮ್ಯಾಂಗ್ಳೂರು. ಮ್ಯಾಂಗ್ಳೂರು ಮೆರಿಡಿಯನ್ ಕಾಲೇಜ್ ಅಲ್ಲಿ. ಮಂಗಳೂರಿನಲ್ಲಿ MSW ಮಾಡ್ಕೊಂಡು ಮತ್ತೆ ಏನು ಕೆಲಸ ಮಾಡಿದ್ರಿ? ಫಸ್ಟ್ ಒಂದು BIL ಬಾಟಾ ಇಂಡಿಯಾ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದರಿಂದ ಅಲ್ಲಿ ಒಂದು 1.5 ಇಯರ್ ಮಾಡಿ ಅಲ್ಲಿಂದ ಬಿಟ್ಟು ಇದು ಟಾಟಾ ಇದರಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಟಾಟಾ ವೆಬ್ಸೈಟ್ ಅಂತೇಳಿ. ಅದರಲ್ಲಿ ಸೇಲ್ಸ್ ಆಫೀಸರ್ ಆಗಿ ಒಂದು 3 ವರ್ಷ ವರ್ಕ್ ಮಾಡಿದೆ. ಅದೇ ಟೈಮಲ್ಲಿ ಲಾಸ್ಟ್ಗೆ ನಮಗೆ ಅಗ್ರಿಕಲ್ಚರ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ನಮ್ ತಂದೆ ಕಾಲದಿಂದ ಮಾಡ್ಕೊಂಡು ಬಂದಿರೋದ, ನಮಗೆ ಅದರಲ್ಲೇ ಆಸಕ್ತಿ ಜಾಸ್ತಿ ಇತ್ತು. ಓದಿದಕ್ಕೋಸ್ಕರ ಒಂದ್ 2-3 ವರ್ಷ ಆದ್ರೂ ಸ್ವಲ್ಪ ಹೊರಗಡೆ ಇರೋಣಂತ ಒಂದೇ ಕಾರಣಕ್ಕೆ ಸ್ವಲ್ಪ ಟೈಮ್ ಇದ್ಬಿಟ್ಟು ಮ್ಯಾರೇಜ್ ಆದಾಗೆ ಇತ್ಲಾಗೆ ಬಂದು ಈ ಕಡೆ ಮನೆ ಕಡೆ ಸೆಟ್ಲ್ ಆದ್ವಿ. ಓಹೋ, ಸರಿನೇ. ಎಷ್ಟೋ ಯುವಕರು ಹೇಳ್ತಾರೆ, ಕೃಷಿ ಕುಟುಂಬದಲ್ಲಿರುವ ಯುವಕರಿಗೆ ಮದುವೆ ಕಷ್ಟ, ಹುಡುಗಿಯರು ಇಷ್ಟಪಡಲ್ಲ ಅಥವಾ ನೆಂಟರು ಮದುವೆ ಮಾಡ್ಕೊಡ್ಲಿಕ್ಕೆ ಇಷ್ಟಪಡಲ್ಲ ಅಂತ ಅನ್ಕೊಂಡು ಹೇಳೋದಿದೆ, ಏನ್ ಹೇಳ್ತೀರಿ? ಹಾಗೇನಿಲ್ಲ, ಕೆಲವರಿಗೆ ಎಲ್ಲರೂ ಒಂದೇ ತರ ಇರಲ್ವಲ್ಲ. ಕೆಲವರಿಗೆ ಕೃಷಿಲು ಆಸಕ್ತಿ ಜಾಸ್ತಿ ಇರುತ್ತೆ. ನಿಜ. ಏನೋ ಈಗ ಒಂದು ಕೃಷಿಲೇ ಅದು ಹೇಳದ ನಿಜ, ಕೃಷಿ ಅಂದ್ರೆ ಮನೇಲಿ ಕೆಲಸ ಮಾಡ್ಬೇಕು, ಹಾಗಾಗಿ ಮದ್ವೆ ಆದ್ರೆ ಹುಡುಗಿರು ಸಿಗೋದಿಲ್ಲ ಅಂತ. ಆತರ ಏನಿಲ್ಲ, ಕೆಲವರಿಗೂ ಹುಡುಗಿರು ಅಷ್ಟೇ ಆಸಕ್ತಿ ಇರುತ್ತೆ ವ್ಯವಸಾಯ ಬಗ್ಗೆ ಅಗ್ರಿಕಲ್ಚರ್ ಮಾಡ್ಬೇಕಂತ. ಸರಿನೇ, ಅದೇ ಸಿಗುತ್ತೆ ಆತರ ಏನೋ ಏನೋ ಅದೇ 50-50 ಹೇಳ್ಬೋದು ಅಲ್ವಾ. ಹೌದು. ಈಗ ಚಂದನ್ ಮತ್ತು ನೀವು ಚೇತನ್ ಇಬ್ರು ಮದುವೆ ಆಗಿದ್ರಿ, ನಿಮ್ಮ ಮನೆಯವರು ಇಬ್ರು ಹೇಗಿದ್ದಾರೆ ಆಸಕ್ತಿ ಕೃಷಿಯಲ್ಲಿ? ಇಲ್ಲ, ನಮ್ಮಲ್ಲಿ ಎಲ್ಲರೂ ಹೊಂದ್ಕೊಂಡು ಚೆನ್ನಾಗಿದ್ದೀವಿ, ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಇರೋದು ಅಲ್ವಾ. ಫ್ಯಾಮಿಲಿ ಅವರು ಹಿಂಗೆ ಇವ್ರ ಹಿಂಗೆ ಅಂತೆಲ್ಲ ಎಲ್ಲ ಒಟ್ಟಿಗೆ ಒಂದೇ ಒಬ್ಬರ ಜೊತೆ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಇರೋದು. ಇಬ್ರು ಹಳ್ಳಿ ಮೂಲದವರ, ನಿಮ್ಮ ಶ್ರೀಮತಿ ಮತ್ತೆ ಅವರ ಶ್ರೀಮತಿಯನ್ನು? ಇವರು ನಮ್ಮ ಅಣ್ಣವ್ರ ಶ್ರೀಮತಿ ಅವರು ಇಲ್ಲೇ ಕಾಲೇಜು ಮಾಡಿದ್ದಾರೆ, ಅವ್ರು ಮಾಡಿ ಮನೇಲಿ ಇದ್ರು. ನಮ್ ಮಿಸ್ಸಸ್ ಮಾತ್ರ ಪತ್ರಿಕೋದ್ಯಮ ಮಾಡಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ರು. ಲಾಸ್ಟಿಗೆ ಮ್ಯಾರೇಜ್ ಆಗಿ 1 ಇಯರ್ ಇದ್ದೆ ನಾನು ಅಲ್ಲೇ, ಲಾಸ್ಟಿಗೆ ಮತ್ತೆ ಬಿಟ್ಟು ಬಂದ್ವಿ. ಅವ್ರಿಗೇನೋ ಕೃಷಿ ಬಗ್ಗೆ ಏನೋ ಅಷ್ಟು ಗೊತ್ತಿರ್ಲಿಲ್ಲ. ಇವಾಗ ಬಂದ್ಮೇಲೆ ಈಗ ಪ್ರತಿಯೊಂದು ಕೆಲಸ ಎಲ್ಲಾ ಗೊತ್ತಿದೆ, ಎಲ್ಲಾ ಕೆಲಸ ತನ್ನ ಮಾಡ್ತಾರೆ ನೋಡಿ. ಆತರ ಯಾವ್ದೇ ತರದ ಕಷ್ಟ ಆತರ ಯಾವ್ದೇ ಎಂಬ ಭಾವನೆ ಇಲ್ಲ ಅಲ್ವಾ. ಹೌದು, ಅದೇ ಈಗ ಸಿಟಿ ಜೀವನಕ್ಕೆ ಹೋಲಿಸ್ಕೊಂಡ್ರೆ ನಮ್ ಕೃಷಿನೇ ಬೆಟರ್. ಒಬ್ರು ಕೈ ಕೆಳಗೆ ಕೆಲಸ ಮಾಡುವಾಗ ಯಾರೇ ಆಗ್ಲಿ ಏನೇ ಆಗ್ಲಿ ಅವ್ರ ಮಾತು ಕೇಳಲೇಬೇಕು ನಾವು. ಒಂದು ಕಂಪ್ನಿಯಲ್ಲಿ ಇದ್ರೆ ಅವ್ರ ರಿಸ್ಟ್ರಿಕ್ಷನ್ ಇರುತ್ತೆ, ಓನ್ ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು ಅಂತಿಲ್ಲ. ನಾವು ಮನೇಲಿ ಆದ್ರೆ 12 ಗಂಟೆ ಡ್ಯೂಟಿ ಮಾಡಿದ್ರು ಅದು ನಮ್ದು ಸ್ವಂತ ಅಲ್ವಾ. ಹೌದು, ಈಗ ಕಂಪ್ನಿಯಲ್ಲಿ ನಾವು 1/2 ಗಂಟೆ ಜಾಸ್ತಿ ಮಾಡ್ಕೊಟ್ರು ನಮಗೇನು ಉತ್ಪತ್ತಿ ಜಾಸ್ತಿ ಸಿಗಲ್ಲ, ಅದು ಏನಿದೆ ಇನ್ಕಮ್ ಅಷ್ಟೇ ಬರೋದು. ಸೊ ಅದರಿಂದ ಅಲ್ಲಿ ಅಷ್ಟು ದುಡಿಯೋ ಬದಲು ಅಂದ್ರೆ ಭೂಮಿ ಇಲ್ದಿರೋರು ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕಂತ ಪರಿಸ್ಥಿತಿ. ಸರಿನೇ, ನಮ್ ಇರೋದ್ರಿಂದ ನಾವ್ ಏನಕ್ಕೆ ನಾವು ಕಷ್ಟಪಟ್ಟು ದುಡಿದ್ರೆ ನಾವು ಅದಕ್ಕಿಂತ ಜಾಸ್ತಿ ಇಲ್ಲೇ ಮಾಡ್ಬೋದಲ್ಲ. ಹಾಗೆ ಹಾಗೆ, ಒಳ್ಳೆ ಮಾತು. ಅಲ್ಲಿ ಏನಂದ್ರೆ ಬೆಳಿಗ್ಗೆ ಏಳ್ಬೇಕು ಹೋಗ್ಬೇಕು ಡ್ಯೂಟಿಗೆ, ಅದ್ರ ಟೈಮಿಂಗ್ಸ್ ಇಲ್ಲ, ಶಿಫ್ಟಿಂಗ್ ಇರುತ್ತೆ, ಸರಿಯಾಗಿ ಹೊಟ್ಟೆಗೆ ಊಟ ಇರಲ್ಲ, ತಿಂಡಿ ಇರಲ್ಲ. ಮನೆಯೆಲ್ಲ ರಾತ್ರಲ್ಲ ಒಂದು ಟೈಮಿಗೆ ಎದ್ದೇಳ್ಬೋದು, ಆಯಾ ಟೈಮಿಗೆ ಊಟ ತಿಂಡಿ ಎಲ್ಲ ಆಗ್ತಾ ಇರುತ್ತೆ. ಮತ್ತೆ ಅಲ್ಲಿ ಗಾಳಿ ಸಮೇತ ಅಷ್ಟೇ ಕಷ್ಟ, ಉಸಿರಾಡೋದು ಅಷ್ಟೇ ಕಷ್ಟ ಅಂತ ಹೇಳ್ಬೋದು. ಬೆಂಗಳೂರಲ್ಲೆಲ್ಲ ಆರೋಗ್ಯ ಇದ್ ಮಾಡಕ್ಕೋಸ್ಕರ ಈಗ ಜಿಮ್ ಗಿಮ್ ಅಂತ ಹೋಗ್ತಾರೆ, ವ್ಯಾಯಾಮ ಮಾಡ್ತಾರೆ. ಕೆಲವ್ರು ಏನು ಕೆಲಸ ಇರಲ್ಲ, ತಿಂದಿರೋ ಅನ್ನ ಅರ್ಧಿಸ್ಕೊಳಕ್ಕೆ ವ್ಯಾಯಾಮ ಮಾಡ್ತಾರೆ. ಹೌದು, ನಾವಿಲ್ಲಿ ಓಡಾಡಿದ್ರೆ ವ್ಯಾಯಾಮ. ಹೌದು, ಕೃಷಿ ಕ್ಷೇತ್ರ ಅರೆ ಏನಾದ್ರೂ ಕೃಷಿ ಕ್ಷೇತ್ರ ಒಂದು 99% ಉತ್ತಮ. ಬಹಳ ಒಳ್ಳೆ ಮಾತು ಹೇಳ್ತದ್ರಿ. ಹೌದು, ನೀವ್ ಏನ್ ಮಾಡಿದ್ರು ಅದು ಪ್ರಯೋಜನಕಾರಿನೇ ಅಲ್ವಾ. ಹೌದೌದು, ಏನ್ ಮಾಡಿದ್ರು ನಮ್ದಂತಿರುತ್ತೆ, ನಾವ್ ಏನ್ ಮಾಡಿದ್ರು ಯಾರು ಕೇಳೋರಿಲ್ಲ. ನಿಮ್ದೇ ನಮ್ದೇ ಜಮೀನಲ್ಲಿ ನಾವು 16 ರೀತಿಯ ಪ್ರಾಣಿ ಪಕ್ಷಿ ಏನೇ ಮಾಡ್ಕೊಂಡ್ರು ವ್ಯವಸಾಯ ಮಾಡಿದ್ರು ಯಾರು ಕೇಳೋರಿಲ್ಲ. ಅಲ್ಲಿ ಈಗ ಏನೋ ಕಂಪ್ನಿ ಇಲ್ಲ ಆದ್ರೆ ಏನೋ ಒಂದನ್ನ ಸ್ವಂತ ಸಾರಿ ಮಾಡಿದೆ ಅಂದ್ರೆ ಅದನ್ನ ಕೇಳೋರು 4 ಜನ ಇರ್ತಾರೆ. ಇಲ್ಲಿ ಆತರ ಇಲ್ಲ, ಇಲ್ಲಿ ನೀವೇ ಮಾಡ್ಬೋದು, ನೀವ್ ಯಾವ್ದೇ ರೀತಿ ಮಾಡಿದ್ರು ಏನ್ ಮಾಡಿದ್ರು ನಮಗೆ ಅಲ್ವಾ. ಹೌದು ನೋಡಿ, ಈ ಒಂದು ಆಲೋಚನೆ ಬಹುಬೇಗ ಬಂದಿದೆ ನಿಮ್ಗೆ. ಎಷ್ಟೋ ಜನಗಳಿಗೆ ತುಂಬಾ ವಯಸ್ಸಾದ್ಮೇಲೆ ಬರುತ್ತೆ, ಆಗ ಶಕ್ತಿ ಇರುವುದಿಲ್ಲ, ಕೆಲಸ ಮಾಡಕ್ಕೂ ಆಗಲ್ಲ. ಇಲ್ಲ, ಅದ್ ನಿಜ, ನಾನು ಮನೇಲಿ ಅದನ್ನೇ ಹೇಳ್ತಾ ಇರ್ತಿದ್ದೆ. ನಾವು ಹೇಳ್ತಾ ಇದ್ರು ಮನೇಲಿ, ಇಲ್ಲ ಸ್ವಲ್ಪ ಟೈಮ್ ಮಾಡಿ ಏನಿ ಕಷ್ಟ ಪಡ್ತೀರಾ ಅಂತ. ಸೊ ಯಾಕಂದ್ರೆ ನಾವು ವಯಸ್ಸಾಗಿ ಬಂದ್ರೆ ನಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅಲ್ವಾ. ನಾವೇ ಏಜ್ ಇರುವಾಗ ಬಂದ್ ಮಾಡ್ಕೊಂಡ್ರೆ ಮಾಡ್ಬೋದು, ಮಾಡಿ ಮತ್ ಲಾಸ್ಟ್ ಗೆ ನಾವೇ ಸುಮ್ನೆ ಇರ್ಬೋದಲ್ಲ, ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿರ್ಬೋದು. ಅಲ್ಲಿ ಏನಲ್ಲ, ಒಂದು 50 ವರ್ಷ ಇದ್ರು ನಮಗೆ ಒಂದು 70 ವರ್ಷ ಆದಷ್ಟು ಆಯಸ ಸುಸ್ತಾಯ್ತಾ ಇರ್ತದೆ. ಹಾಗಾಗಿ ನಾವ್ ಇಲ್ಲಿ ಎಷ್ಟೇ ದುಡಿದ್ರು ನಾವ್ ಗಟ್ಟಿಮುಟ್ಟಾಗಿರ್ಬೋದು, ಚೆನ್ನಾಗಿರ್ಬೋದು. ಹೌದು, ಹಾಗಾಗಿ ಒಳ್ಳೆ ಮಾತು, ಒಳ್ಳೆ ಮಾತು. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳೇನು? ನಮ್ದು ಇಲ್ಲಿ ಯಾವ್ದಂತಿಲ್ಲ ಸರ್, ನಾವು ಎಲ್ಲಾ ಕೆಲಸ ಇಷ್ಟಪಟ್ಟ ಮಾಡೋದು. ಹೈನುಗಾರಿಕೆ ಜಾಸ್ತಿ ಒತ್ತು ಕೊಡ್ತೀವಿ. ಈಗ ಇತ್ತೀಚೆಗೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇತ್ತೀಚೆಗೆ ಒಂದು 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ವ್ಯವಸಾಯದಲ್ಲಿ ಅದೇ ಅಡಿಕೆ, ಕಾಫಿ, ಭತ್ತ, ಇವಾಗ ಇತ್ತೀಚೆಗೆ ಅದೊಂದು 2 ವರ್ಷದಿಂದ ಈ ಕಡೆ ಫಿಶಿಂಗು ಶುರು ಮಾಡಿದ್ವಿ. ಅಂದ್ರೆ ಯಾವುದೇ ರೀತಿಯ ವ್ಯವಸಾಯ ಇಲ್ಲ ಅಂತಿಲ್ಲ, ನಮ್ಮಲ್ಲಿ ಪ್ರತಿಯೊಂದು ಇದೆ. ಹೌದು, ಈಗ ಬೆಂಗಳೂರಿಂದ ಇಬ್ರು ಅಣ್ಣ ತಮ್ಮಗಳು ಬಂದಿದ್ದೀರಿ, ವರ್ಷ ವರ್ಷನೂ ನೋಡ್ತಾ ಇದ್ರಿ, ಬೆಳವಣಿಗೆ ಆಗ್ಲಿಕ್ಕೆ ಒಳ್ಳೆ ಅವಕಾಶಗಳಿದಾವೆ, ಮತ್ತೆ ಅಭಿವೃದ್ಧಿಯನ್ನು ಕಾಣ್ತಾ ಇದ್ರಿ ಅಲ್ವಾ. ಹೌದು ಹೌದು ಹೌದು, ಹಣನೂ ಬರ್ತಾ ಇದೆ, ಆನಂದನೂ ಸಿಗ್ತಾ ಇದೆ, ಆರೋಗ್ಯನೂ ಇದೆ, ಆರಾಮಾಗಿರೋದು ಫ್ಯಾಮಿಲಿ ಜೊತೆ ಇರ್ಬೋದು ಎಲ್ಲಾ ರೀತಿಲಿ. ಹೌದು ಹೌದು, ಎಲ್ಲೋ ಇದ್ಕೊಂಡು ನಾವು ಫ್ಯಾಮಿಲಿ ಬಿಟ್ಟು ಹೋಗಿ ಅಲ್ಲಿ ಮಕ್ಕಳನ್ನ ಎಲ್ಲೋ ಓದಿಸ್ಕೊಂಡು ಯಾಕೆ ಸುಮ್ನೆ, ಅದಕ್ಕೆ ಮಕ್ಕಳನ್ನ ನೋಡಕ್ಕೆ ಜನ ಇಡ್ಬೇಕಂತ ಪರಿಸ್ಥಿತಿ. ನಿಜ ನಿಜ, ಮನೇಲಿ ಇದ್ರೆ ಮಕ್ಕಳು ಮಣ್ಣಲ್ಲೂ ಆಟ ಆಡ್ತವೆ, ಎಲ್ಲಾರ ಬಗ್ಗೆ ನಾಲೆಡ್ಜ್ಗಳು ಸಿಗ್ತಾ ಇರುತ್ತೆ. ಸಿಟಿಲಿ ಏನಿಲ್ಲ, ಓದು ಓದು ಓದು ಅಷ್ಟೇ ಓದೋದು. ಅದನ್ ಬಿಟ್ರೆ ಹಳ್ಳಿ ಜೀವನ ಯಾವ ರೀತಿ ಇದೆ ಅದು ಯಾವ್ದೂ ಮಕ್ಳುಗಳಿಗೆ ತಿಳಿಯೋದೇ ಇಲ್ಲ. ಅದೊಂದು ಇದಂತ ಹೇಳ್ಬೋದು. ಇಲ್ಲ ಹಳ್ಳಿಲಿ ಹುಟ್ಟಿ ಬೆಳೆದ್ರೆ ಪ್ರತಿಯೊಂದು ಗೊತ್ತಿರುತ್ತೆ. ಆಲೂರು ಸಿದ್ದಾಪುರಕ್ಕೆ ನೀವೆಲ್ಲ ಮಡಿಕೇರಿಯಿಂದ ಅಥವಾ ಬೆಂಗಳೂರಿಂದ ರೀಚ್ ಆಗ್ಬೇಕಾದ್ರೆ ಯಾವ ದಾರಿಯಲ್ಲಿ ಹೋಗ್ತೀರಿ? ನಮಗೆ ಬೆಂಗಳೂರು ಹೋಗೋದಾದ್ರೆ ಹಿಂಗೆ ಮೈಸೂರ್ ಮೇಲೆ ಹೋಗ್ಬೋದು, ಕುಶಾಲ ನಗರ ಮೈಸೂರು ಈ ತರ. ಇಲ್ಲಾಂದ್ರೆ ಬೆಂಗಳೂರು ನಮಗೆ ಶಾರ್ಟ್ ಕಟ್ ಆದ್ರೆ ಈ ಕಡೆ ಹೊಳೆ ನರಸೀಪುರ ಅರ್ಕಲ್ಗೋಡು. ಸರಿನೇ ಸರಿನೇ, ಈ ರೂಟಲ್ಲೂ ಹೋಗ್ಬೋದು. ಹೌದು, ಮಡಿಕೇರಿ ಬರೋದಾದ್ರೆ ನಾವು ಹಿಂಗೆ ಕುಶಾಲ ನಗರ ಮೇಲೆ ಬರಬೇಕು. ಕುಶಾಲ ನಗರದಿಂದ ಎಷ್ಟು ದೂರ ಆಗುತ್ತೆ? ಕುಶಾಲ ನಗರದಿಂದ 30 ಕಿಲೋಮೀಟರ್. ಖುಷಿ ಆಯ್ತು, ನೀವೆಲ್ಲ ಆಸಕ್ತಿಯಿಂದ ಕೆಲಸಗಳನ್ನ ಮಾಡಿಕೊಂಡು ಬೇರೆಯವರಿಗೂ ಕೃಷಿ ಹೀಗೂ ಇದೆ ಅಂತ ಅನ್ಕೊಂಡು ತೋರಿಸ್ತದ್ರಿ. ಇದೇ ಒಳ್ಳೆ ಸಂದೇಶ. ಶುಭವಾಗ್ಲಿ, ಧನ್ಯವಾದ, ನಮಸ್ಕಾರ. ಕೇಳುಗರೆ, ಇದುವರೆಗೆ ಕೃಷಿಯಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡು ಅಭಿವೃದ್ಧಿ ಕಾಣುತ್ತಿರುವ ಸೋಮನಪೇಟೆ ತಾಲೂಕು ಆಲೂರು ಸಿದ್ದಾಪುರದ ಕುಯ್ಯಮುಡಿ ಗಣೇಶ್ ಉತ್ತಯ್ಯ ಮತ್ತು ಅವರ ಪುತ್ರರಾದ ಚಂದನ್ ಮತ್ತು ಚೇತನ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಕೃಷಿಯಲ್ಲಿ ಎಷ್ಟೊಂದು ಕೆಲಸಗಳಿದ್ದಾವೆ ಅನ್ನೋದಕ್ಕೆ ಈ ಕುಟುಂಬ ಒಂದು ಒಳ್ಳೆಯ ಉದಾಹರಣೆ. ನೋಡಿ, ಕುಯ್ಯಮುಡಿ ಗಣೇಶ್ ಉತ್ತಯ್ಯ ಮತ್ತು ಅವರ ಪತ್ನಿ, ಇವರಿಬ್ಬರು ಮಕ್ಕಳು, ಇವ್ರ ಮನೆಯವರು 6 ಜನ ಸೇರಿಕೊಂಡು ಎಷ್ಟು ಕೆಲಸಗಳನ್ನು ಮಾಡ್ತಿದಾರಲ್ವಾ. ಕೃಷಿಯಲ್ಲಿ ಅಷ್ಟೊಂದು ಕಾರ್ಯಗಳು ಇದ್ದಾವೆ. ಮಾತಾಡಿ, ಅವರ ಸಂಖ್ಯೆಯನ್ನು ಕೊಡ್ತಿದ್ದೀವಿ. 8762 60 3 7 6 8 8762 60 3 7 6 8 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕಾಫಿ ಕಂದಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಹಾಕತ್ತೂರಿಂದ ಅಂಬಾಟಂಡ ರತ್ತು ಬೆಳ್ಳ್ಯಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳೆ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಜಿಲ್ಲಾ ಪಂಚಾಯಿತಿ, ವೀರಸ್ಪೇಟ್ ತಾಲೂಕ್ ಪಂಚಾಯಿತಿ, ಕೆ ಬಾಡಗ ಗ್ರಾಮ ಪಂಚಾಯಿತಿ, ಹಂಗೆ ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಡೆಯಿಂದ ವೀರಸ್ಪೇಟ್ ತಾಲೂಕಿನ ಚೂರಿಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ನಂಗಳಲ್ಲಿ ಇಂದು 16ನೇ ವರ್ಷದ ನರೇಗಾ ದಿನಾಚರಣೆ ಕಾರ್ಯಕ್ರಮ ನಡೆದು. ಕಾರ್ಯಕ್ರಮನ ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಅವರು ಮಾತಾಡಿ, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ತುಂಬಾ ಗರೀಬರು, ಹಂಗೆ ಕೂಲಿ ಕೆಲಸದವಕ್ಕೆ ಜಾಸ್ತಿ ಉಪಯೋಗ ಆಗಿಟ್ಟು. ಈ ಕಾರ್ಯಕ್ರಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತುಂಬಾ ದೊಡ್ಡ ಯೋಜನೆ ಆಗಿಟ್ಟು. ಮುಖ್ಯವಾಗಿ ಅತ್ತ ಇತ್ತ ಹೋದನ ತಪ್ಪಿಸಿ ಇರುವಲ್ಲೇ ಕೆಲಸ ಕೊಡುವ ಯೋಜನೆ ಇದಾವಿಟ್ಟು. ಪ್ರತಿಯೊಬ್ಬನೂ ಸಹ ಹಳ್ಳಿ ಕಡೆಗಳಲ್ಲಿ ಜಾಬ್ ಕಾರ್ಡ್ನ ಪಡ್ಕೊಳಕು ಇದೊಂದು ತುಂಬಾ ಒಳ್ಳೆ ಯೋಜನೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿನ ಉಪಕಾರ್ಯದರ್ಶಿ ಪಿ ಲಕ್ಷ್ಮಿ, ತಾಲೂಕು ಕಾರ್ಮಿಕಾಧಿಕಾರಿ ಎಂಎಂ ಯತ್ನಾಟಿ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆಯಿಂದ 543 ಜನರಿಗೆ ಹೊಸದಾಗಿ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಕಾಣಿಸಿಕೊಂಡು. ಮಡಿಕೇರಿ ತಾಲೂಕಲ್ಲಿ 135, ಸೋಮವಾರಪೇಟೆ ತಾಲೂಕಲ್ಲಿ 238, ಹಂಗೆ ವೀರಸ್ಪೇಟೆ ತಾಲೂಕಲ್ಲಿ 170 ಸೇರಿದಂಗೆ ಒಟ್ಟು 543 ಜನರಿಗೆ ಕಾಯಿಲೆ ಕಾಣಿಸಿಕೊಂಡಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 45027 ಜನರಿಗೆ ಕಾಯಿಲೆ ಬಂದುಟ್ಟು 24 ಗಂಟೆಯಲ್ಲಿ 598 ಜನ ಗುಣಗಳು. ಇಂದಿನವರೆಗೆ 40,979 ಜನ ಕಾಯಿಲತಾಗಿ ಬಚ್ಚಬಾಗಳು. ಇಂದಿನವರೆಗೆ 442 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 3,606 ಸಕ್ರಿಯ ಪ್ರಕರಣಗಟ್ಟು, 251 ಕಂಟೈನ್ಮೆಂಟ್ ವಲಯಗಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 19.66 ಔಟ್ ಉತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರವು 4 ತಾರೀಕು 4ಕ್ಕೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಅಂದು ಬೆಳಿಗ್ಗೆ 11 ಗಂಟೆಗೆ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಕಟ್ಟಡದ ಉದ್ಘಾಟನಾ ಜಂಬರಲ್ಲಿ ಭಾಗವಹಿಸುವೆ ಅಂತ ಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗ ತಿಳಿಸಿದಳು. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ 8ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಜಿಲ್ಲಿನ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ದಶವರ್ಷ ಸಂಭ್ರಮ ಆಚರಣೆಯನ್ನು ಪ್ರಯುಕ್ತ ಸ್ಮರಣ ಸಂಚಿಕೆಯನ್ನು ಹೊರಗೆ ತಕೊಂಡು ಬಾಕೆ ಕುಸೀರ್ ಅವರಿಂದ ಅರೆಭಾಷೆಯಲ್ಲಿ ಇಲ್ಲಿ ಮುಟ ಪ್ರಕಟಾದ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಲೇಖನ ಬರಹ ಕತೆ ಕವನನ ಕೇಳಿದಳು. ಕುಸೀರವು ತಾವು ಬರೆದ ಬರಹನ ಇದೇ ತಿಂಗಳ 15ರೊಳಗೆ ಅಕಾಡೆಮಿನ ಕಚೇರಿಗೆ ಕಳಿಸಿಕೊಡಕ್ಕಂತ ರಿಜಿಸ್ಟ್ರಾರವು ತಿಳಿಸಿದಳು. ಕಾನೂನು ಮಾಪನಶಾಸ್ತ್ರ ಇಲಾಖೆ ಕಡೆಯಿಂದ ತಾತ್ಕಾಲಿಕ ಸತ್ಯಪಾನೆ ಮುದ್ರೆ ಶಿಬಿರ ಇದೇ ತಿಂಗಳ 15ಕ್ಕೆ ಮುಟ ಸಿದ್ದಾಪುರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಂತ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿದಳು. ಜಿಲ್ಲೆಯಲ್ಲಿ ಬೆಳೆ ನಷ್ಟ ಸಂಬಂಧ 14ನೇ ಹಂತದಲ್ಲಿ 2,775 ಜನ ರೈತರ ಬ್ಯಾಂಕ್ ಅಕೌಂಟಿಗೆ ಇಂದು 3.25 ಕೋಟಿ ರೂಪಾಯಿ ಬೆಳೆ ಪರಿಹಾರ ಹಾಕೊಳ್ಳುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದಳು. 2,000 ವರ್ಷಗಳ ಹಿಂದೆ ತಮಿಳಿ ಬರೆದ ಹೆಸರು ಪಡೆದ ತಿರುಕುರಲ್ ಸುಮಾರು ಭಾಷೆಗಳಿಗೆ ಭಾಷಾಂತರ ಆಯಿತು. ಇದನ್ನು ಇದೀಗ ಕೊಡವ ಭಾಷೆಗೆ ಭಾಷಾಂತರ ಮಾಡಿಕೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪ್ರಯತ್ನ ಪಡ್ತಾ ಉಂಟು. ಅಕಾಡೆಮಿ ಈಗ 1,25,000 ಯೋಜನೆಯನ್ನು ತಮಿಳುನಾಡಿನ ಕೇಂದ್ರೀಯ ಸಂಸ್ಥೆಯಿಂದ ಪಡ್ಕೊಂಡು ಈ ಯೋಜನೆಗೆ ಅಕಾಡೆಮಿ ಸದಸ್ಯರಾದ ಡಾಕ್ಟರ್ ರೇವತಿ ಪೂವಯ್ಯವು ಆಯ್ಕೆಯಾಗಿದ್ದು ಅಕ್ಟೋಬರ್ ತಿಂಗಳಿಂದನೇ ಈ ಕೆಲಸ ಶುರುವಾಯಿತು. ಇನ್ನೇನು ಸ್ವಲ್ಪ ದಿನಲೇ ಕೆಲಸ ಪೂರ್ತಿಯಾದೇತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿದಳು. ಜಿಲ್ಲೆಯಲ್ಲಿ 2021-22 ಸಾಲಿನ ಕನಿಷ್ಠ ಬೆಂಬಲ ಕ್ರಯ ಯೋಜನೆ ನಡೆಯಲಿ. ಭತ್ತ ತಕೊಳ್ಳುವ ಸಂಬಂಧ ನೋಂದಣಿ ಕೇಂದ್ರಗಳಲ್ಲಿ ಒಟ್ಟು 884 ರೈತರು ಹೆಸರು ಕೊಟ್ಟಳು. ಮಿಲ್ಲುಗಳಿಗೆ ಸರ್ಕಾರ ಗೊತ್ತು ಮಾಡಿರುವ ನಿರ್ವಹಣಾ ಖರ್ಚಿನ ಪರಿಷ್ಕರಣೆ ಮಾಡಿಕೆ ಸಂಬಂಧಪಟ್ಟ ಮಿಲ್ಲವು ಕೇಳಿಕೊಂಡಳು. ಇದರಿಂದಾಗಿ ಭತ್ತ ತಕೊಳ್ಳುವ ಕೆಲಸ ತಡ ಆಯಿತು. ಕ್ರಯನ ಗೊತ್ತು ಮಾಡುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೀತಾ ಉಂಟು. ಈ ತಾಪತ್ರೆ ಸರಿಯಾದಂಗೆ ಭತ್ತ ತಕೊಳ್ಳುವ ಕೆಲಸ ಸುರಾದೆ ರೈತರು ಸಹಕರಿಸ ಕೂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡವ ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೊಡವ ವ್ಯಾಕರಣನ ರಚನೆ ಮಾಡಿಕೆ ಮುಂದೆ ಬಂದುಟ್ಟು ಅಕಾಡೆಮಿ 7 ತಜ್ಞರು ಸೇರಿದ ಒಂದು ಸಮಿತಿನ ತಯಾರು ಮಾಡಿ ಸುರುಣ ಸಭೆ ಅಕಾಡೆಮಿನ ಕಚೇರಿಯಲ್ಲಿ ನಡೆದು ಈ ಸಮಿತಿನ ತಜ್ಞರು ಹಂಗೆ ಅಧ್ಯಕ್ಷರಾಗಿ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ, ಬಾಚರಣ್ಯಂಡ ಪಿ ಅಪ್ಪಣ್ಣ, ಬಾಚರಣ್ಯಂಡ ರಾಣು ಅಪ್ಪಣ್ಣ, ನಾಗೇಶ್ ಕಾಲೂರು, ಕಾಳಿಮಾಡ ಮೋಟಯ್ಯ, ಡಾ ಮುಲ್ಲೆಂಗಡ ರೇವತಿ ಪೂವಯ್ಯ ಹಂಗೆ ಧರ್ಮಶೀಲ ಅಜಿತವು ಆಯ್ಕೆಯಾಗಳು. ಹಂಗೆ 2ನೇ ಸಭೆಯನ್ನು ನಡೆದುಟ್ಟು ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟೀಯ ಸಹಾಯವಾಣಿ ಕೇಂದ್ರ ಸುರಾವುಟು. ಹಿರಿಯ ನಾಗರಿಕರು ಅನುಭವಿಸುತ್ತಿರುವ ಕಷ್ಟ ಹಂಗೆ ಮಾಹಿತಿ ಬೇಕರೆ 14567 ಈ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಸರಿಯಾದ ಮಾಹಿತಿ ಹಂಗೆ ಸೇವೆಯನ್ನು ಪಡ್ಕೊಳಕ್ಕಂತ ಜಿಲ್ಲಾ ವಿಶೇಷಚೇತನರ ಕಲ್ಯಾಣ ಅಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಈಗ ಜಾಹೀರಾತುಗಳು. ಅಭಿಲಾಷ್ ಸ್ಟೋರ್ ನಲ್ಲಿ ಸ್ಯಾಮ್ಸಂಗ್ ಕಂಪನಿಯ ಮೆಗಾ ಆಫರ್. ಸ್ಯಾಮ್ಸಂಗ್ ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಲ್ಇಡಿ ಖರೀದಿಸುವಾಗ ಫಾಸ್ಟ್ ಟ್ರ್ಯಾಕ್ ವಾಚ್ ಫ್ರೀ, ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು. ಪ್ರೆಸ್ಟೀಜ್ ಕುಕ್ಕರ್ ಬೈ ಒನ್ ಗೆಟ್ ಒನ್ ಫ್ರೀ, ಟೈಟನ್ ಟೈಮೆಕ್ಸ್ ವಾಚಸ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್, ಹೀರೋ ಬೈಸಿಕಲ್ ಎಕ್ಸ್ಚೇಂಜ್ ಆಫರ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಬಿರುನಾಣಿ ಗ್ರಾಮ ಪಂಚಾಯತಿಯ 2021-22 ಸಾಲಿನ ಗ್ರಾಮ ಸಭೆ ನಾಳೆ ಪೂರ್ವಾಹ್ನ 11 ಗಂಟೆಗೆ ಬಿರುನಾಣಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಅಧ್ಯಕ್ಷ ಎಂಎಂ ತಂಗಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಕೋವಿಡ್ ನಿಯಮಾನುಸಾರ ಪಾಲ್ಗೊಳ್ಳುವಂತೆ ಬಿರುನಾಣಿ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಪ್ರಖ್ಯಾತ ಕಂಪನಿಗಳ ಯುಪಿಎಸ್ ಬ್ಯಾಟರಿಗಳು, ಎಲೆಕ್ಟ್ರಾನಿಕ್ ತೂಕದ ಯಂತ್ರಗಳು, ಸೋಲಾರ್ ಉಪಕರಣಗಳ ಮಾರಾಟ ಮತ್ತು ಸೇವೆಗಳಿಗಾಗಿ ಸಂಪರ್ಕಿಸಿ ಎಂವಿ ಎಲೆಕ್ಟ್ರಾನಿಕ್ಸ್ ಚೌಕಿ ಬಳಿ ಜೈನರ ಬೀದಿ ವಿರಾಜಪೇಟೆ. ಕಾಲ್ 9449656875. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಕೆದಮುಳ್ಳೂರು ಗ್ರಾಮ ಬೀಕಚಂಡ ಬೋಪಣ್ಣ ಮೇಘ ದಂಪತಿರ ಮೋವ ಚರಣ್ ಚಂಗಪ್ಪಂಡ ಅಂಜನೆ ಕಾಲತ್ರ ಪುಟನ ನಮ್ಮ ಇಂದು ಬೀಕಚಂಡ ಚರಣ್ ಚಂಗಪ್ಪಂಗ್ ನಲ್ಲಾಮೆ ಬೈಂದಿತ್ತು ಪಪ್ಪ ಮಮ್ಮಿ ತಂಗೆ ಕೃಷಿ ಪೊನ್ನಮ್ಮ ತಾತ ಅವಯ ರಮೇಶ್ ಮುತ್ತಕಿ ಬೋಜಪ್ಪಂಗ ಕಿರಣ್ ಅರುಣ ಆಂಟಿ ಶೋಭಾ ತಾತ ಅವಯ ಬಳ್ಪಂಡ ಪಟ್ಟು ಸಾವಿತ್ರಿ ಆಂಟಿ ನಿರ್ಮಾ ಬೆಂದು ಚಂಗಾದ್ಯ ಪಿಂಗ ಬೀಕಚಂಡ ಒಕಕಾರ ಚರಣ್ ಚಂಗಪ್ಪ ಹ್ಯಾಪಿ ಬರ್ಡೇ. ನಿಧನ ಸುದ್ದಿ. ತಾವಳಗೇರಿ ಕರಳನ ಬಚ್ಚಂಬಾಡ ಪೋತಿ ಸುಬ್ಬಯ್ಯ ಐಂಡ ಪೊಂಡು ಬಚ್ಚಂಬಾಡ ಬೆನ್ ಐಂಡ ಅವ್ವ ಬೇಬಿ ಮುತ್ತಮ್ಮ ಐಂಗ ಇಂದು ಮರಣಪಟ್ಟಿತು. 90 ವಯತ್ರ ಬಚ್ಚಂಬಾಡ ಬೇಬಿ ಐಂಡ ತಾಮನೆ ಕೊಕ್ಕಂಡ ಆಖಿರಿ ಕಾರ್ಯ ನಾಳೆ ಬಜ್ಜಣ ಐಂಡ ಸ್ವಂತ ಮನೆಯಲ್ಲಿ ನಡಪ. ಮೂಲತ್ತು ಬಿಟ್ಟಂಗಾಲ ನಾಂಗಾಲ ಕರಳನ ವಿರಾಜಪೇಟೆ ಕೊಡವ ಸಮಾಜ ಹತ್ರ ಪಕ್ಕ ವಾಸ ಇಂಜ ಬುಟ್ಟಿಯಂಡ ಮಧು ಮನೋಜ್ ಐಂಗ ಇಂದು ಬೆಂಗಳೂರಲ್ಲಿ ಮರಣಪಟ್ಟಿತು. 58 ವಯತ್ರ ಬುಟ್ಟಿಯಂಡ ಮಧು ಮನೋಜ್ ಐಂಡ ಆಖಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕುಳತ್ತು ನಡಪ. ಕಿರ್ಗೂರು ಗ್ರಾಮತ್ರ ಚಪ್ಪುಡಿರ ಪೌತಿ ಉತ್ತಪ್ಪ ಇಂಗಡ ಪೊಣ್ಣು ಪೂವಮ್ಮ ಇಂಗ ಇಂದು ಮರಣಪಟ್ಟಿತು. 91 ಬೈತ್ರ ಚಪ್ಪುಡಿರ ಪೂವಮ್ಮ ಇಂಡ ತಾಮನೆ ಕಾಂಡೇರ ದಪನ ಕಾರ್ಯ ನಾಳೆ ಮಜ್ಜಣತ್ರ ಮೀದ ಕಿರ್ಗೂರು ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಸೋಮವಾರಪೇಟೆ ತಾಲೂಕು ಗೋಣಿಮರೂರು ಗ್ರಾಮದ ಸುಳ್ಳೆಕೋಡಿ ದಿವಂಗತ ಸೋಮಪ್ಪ ಅವರ ಮಗ ಲೋಲಾಕ್ಷ ಲೋಲಾ ಅವರು ಇಂದು ನಿಧನರಾಗಿದ್ದಾರೆ. 55 ವರ್ಷ ಪ್ರಾಯದ ಸುಳ್ಳೆಕೋಡಿ ಲೋಲಾಕ್ಷ ಲೋಲಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗೃಹದಲ್ಲಿ. ಮಡಿಕೇರಿ ತಾಲೂಕು ಹೊದ್ದೂರು ನಿವಾಸಿ 94 ವರ್ಷದ ಪೂವನಡ್ಕ ಗುತ್ತು ಕರಿಯಪ್ಪರೈ ಅವರು ಇಂದು ಸಂಜೆ ನಿಧನರಾಗಿದ್ದಾರೆ. ಪೂವನಡ್ಕ ಗುತ್ತು ಕರಿಯಪ್ಪರೈ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಹೊದ್ದೂರಿನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನೊಳ್ಳು ಮಳುವಂಡ ಗಾಯನ ದಿನೇಶ್. ಸುದ್ದಿರ ವಿವರ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಡುಬಡವ ಅನ್ನನೆ ಕೂಲಿ ಕಾರ್ಮಿಕಕ್ಕೆ ಅರ ಉಪಯೋಗ ಅಪ್ಪ ಅಂದು ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಅವು ಅಭಿಪ್ರಾಯಪಟ್ಟತ್ತು. ಜಿಲ್ಲಾ ಪಂಚಾಯತ್ ವಿರಾಜಪೇಟೆ, ತಾಲೂಕು ಪಂಚಾಯತ್ ಕೆ ಬಾಡಗ, ಗ್ರಾಮ ಪಂಚಾಯತ್ ಪಿಂಗ, ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ನರೇಗಾ ನೌಕರಂಗಡ ಕ್ಷೇಮಾಭಿವೃದ್ಧಿ ಸಂಘದ ಆದ್ಮೇಲೆ ವಿರಾಜಪೇಟೆ ಕೆ ಬಾಡಗ ಚೂರಿಕಾಡ್ ಸರ್ಕಾರಿ ಸ್ಕೂಲ್ ಇಂದು ನಡೆದ 16 ಕಾಲತ್ರ ನರೇಗಾ ದಿನಾಚರಣೆ ಕಾರ್ಯಕ್ರಮದ ಕೊರುಕಾರಿಕೆ ವಹಿಸಿದ ಅವು ಈತಕ್ಕೆ ಪರ್ನತ್ತು. ನರೇಗಾ ಕಾರ್ಯಕ್ರಮ ಕೇಂದ್ರ ಪಿಂಗ ರಾಜ್ಯ ಸರ್ಕಾರದ ಬಲ್ಯ ಯೋಜನೆ ವಲಸೆ ಪೋಪನ ತರ್ತಿತ್ತು ಜನ ಉಳ್ಳಲ್ಲಿಯೇ ಚಾಕರಿ ಕೊಡುಪದು ಈ ಯೋಜನೆಯ ಮುಖ್ಯ ಉದ್ದೇಶ ಆಯಿತುಂಡು. ನಡೆಯುತ್ತ ದಂಡ ಫೆಬ್ರವರಿ ದಂಡನೆ ನಾಳಂಕೆ ದೇಶದ ಬಯ್ಯಲುಳ್ಳ 200 ಜಿಲ್ಲೆ ಆದ್ಯ ಆಯಿತು ನರೇಗಾ ಯೋಜನೆಯ ಜಾರಿಗೆ ಕೊಂಡೇ ಬಂದಿತ್ತು. ಈ ದಿನತ್ನ ನರೇಗಾ ದಿನ ಅಂದ ಆಚರಣೆ ಮಾಡುವ ಅಂದ ಅವಣ್ಣಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಆದ್ಮೇಲೆ ಕೊಡವ ಪಾಜಿ ಸಂಸ್ಕೃತಿನ ಉಳ್ತಿ ಬೊಳ್ತು ಅನ್ನಟ್ಟಲೆ ಕೊಡವ ವ್ಯಾಕರಣ ರಚನೆ ಮಾಡೋಕೆ ತೀರ್ಮಾನ ಮಾಡಿತ್ತು. ಅಕಾಡೆಮಿ 7 ತಜ್ಞಗಳ ಸಮಿತಿನ ರಚನೆ ಮಾಡಿತ್ತು. ಕೊಡವ ವ್ಯಾಕರಣ ಸಮಿತಿಯ ಸಭೆನ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಚೇರಿಯಲ್ಲಿ ನಡೆದಿತ್ತು. ಸಭೆಯಲ್ಲಿ ಕೂಡಿಯಾಡಿತು ತಕ್ಕ ಪರಂದ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಈ ವ್ಯಾಕರಣ ಪುಸ್ತಕ ಮಿಂಗತ್ರ ದಿನತ್ಲೆ ಕೊಡವ ಪಾಜನ ಪಡಿಪ ಹೆಂಗಕ್ಕೂ ಪಡಪು ಸುಡುವ ಹೆಂಗಕ್ಕೂ ಅರ ಉಪಯೋಗ ಅಪ್ಪ ಅಂದ್ರೆ ಅಣ್ಣಿ. ಇದಂಗ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ, ನಾಗೇಶ್ ಕಾಲೂರು, ಬಾಚರಣಿಯಂಡ ಪಿ ಅಪ್ಪಣ್ಣ, ಬಾಚರಣಿಯ ರಾಣು ಅಪ್ಪಣ್ಣ, ಕಾಳಿಮಠ ಮೋಟಯ್ಯ, ಡಾಕ್ಟರ್ ಮುಲ್ಲೆಂಗಡ ರೇವತಿ ಪೂವಯ್ಯ, ಅನ್ನನೆ ಧರ್ಮಶಿಲಾಜಿತ್ ಆಯ್ಕೆಯಾಯಿತು. ಸಹಕಾರ ಸಚಿವಗಳಾದ ಎಸ್ಟಿ ಸೋಮಶೇಖರ ಅವು ಮತ್ತೆ ನಾಲಾಂಗ ಜಿಲ್ಲೆಗೆ ಬಪ್ಪದುಂಡು. ಅಂದು ಪೊಲಾಕ 11 ಗಂಟೆಗೆ ಅವು ಕುಶಾಲನಗರ ಹೆಬ್ಬಾಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘತ್ರ ಪುದಿಯ ಕಟ್ಟಡತ್ರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ ಅಂದು ಸಚಿವಂಗಡ ವಿಶೇಷ ಕರ್ತವ್ಯಾಧಿಕಾರಿ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಂಬಂಧ 14 ಹಂತದಲ್ಲಿ ದಂಡ 775 ರೈತಂಗಡ ಬ್ಯಾಂಕ್ ಖಾತೆಗೆ 3.25 ಕೋಟಿ ಬೆಳೆ ಪರಿಹಾರತ್ನ ಇಂದು ಜಮಾ ಮಾಡಿಸಿ. ಜಿಲ್ಲೆಯಲ್ಲಿ ಇಂದು 543 ಪುದಿಯ ಕೋವಿಡ್ ಕಾಯಿಲೆಕಾರ ಪತ್ತೆಯಾಯಿತು. ಮಡಿಕೇರಿ ತಾಲೂಕಲ್ಲಿ 135, ವಿರಾಜಪೇಟೆ ತಾಲೂಕಲ್ಲಿ 170, ಅನ್ನ ಸೋಮವಾರಪೇಟೆ ತಾಲೂಕಲ್ಲಿ 238. 24 ಗಂಟೆ ಅವಧಿಯಲ್ಲಿ 598 ಜನಕ್ಕೆ ವಾಸಿಯಾಯಿತು. 3606 ಸಕ್ರಿಯ ಪ್ರಕರಣ ಉಂಟು. ಇನ್ನು 51 ಕಂಟೈನ್ಮೆಂಟ್ ವಲಯ ಉಂಡು ಅನ್ನ ಜಿಲ್ಲೆಯ ಪಾಸಿಟಿವಿಟಿ ರೇಟ್ 19.66 ಎಂದು ಜಿಲ್ಲಾಧಿಕಾರಿಯ ಪ್ರಕಟಣೆ ಅರಿಚಿಟ್ಟಿತ್ತು. ದಂಡರ್ ತಿರುತಂಡ ಜನವರಿ ಕಾಕೇರಿ ಅನ್ನಕ್ಕೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಇದೇ ಫೆಬ್ರವರಿ 4 ಎಟ್ಟಂಗ ಪೊಲ್ಲಾಕ 11 ಗಂಟೆಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪಿಂಜ ಸಕಾಲ ಸಚಿವಗಳು ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಅಂಡ ಕೊರು ಕಾರಿಕೆಲೆ ಜಿಲ್ಲಾ ಪಂಚಾಯತ್ ಸಭಾಬಡಿ ನಡುಪಂದು ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅರಿಚಿಟ್ಟಿತ್ತು. ಜಿಲ್ಲೆಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಕ್ಕ ಒಟ್ಟು 7.50 ಮಕ್ಕ MBBS ಓದಿನುಂಡು. ಇಲ್ಲಿ ಓದಿನುಳ್ಳ ಮಕ್ಕಕ್ಕೆ ಶೈಕ್ಷಣಿಕ ಸೌಲಭ್ಯ ಕೊಡಪಕ್ಕೆ ಪರಿವೀಕ್ಷಣೆ ನಡೆತನ ರಾಷ್ಟೀಯ ವೈದ್ಯಕೀಯ